ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ದಕ್ಷಿಣ ಒಳನಾಡಿನ ಕೆಲವು ಕಡೆ ಕರಾವಳಿಯ ಅಲ್ಲಲ್ಲಿ ಮಳೆ, ಉತ್ತರ ಒಳನಾಡಿನಲ್ಲಿ ಒಣಹವೆ ನಿರೀಕ್ಷಿತ. ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣವಿರಲಿದ್ದು ಗರಿಷ್ಠ 35, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗುವ ಸಾಧ್ಯತೆ ಇದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನಸಭಾ ಚುನಾವಣೆ, ವಿವಿಧ ಜಿಲ್ಲೆಗಳಲ್ಲಿ ಮುಂದುವರಿದ ಜಾಗೃತಿ ಅಭಿಯಾನ. ರಾಜ್ಯ ಮಟ್ಟದ ಮಾಧ್ಯಮ ಕಾರ್ಯಾಗಾರಕ್ಕೆ ಮುಖ್ಯ ಚುನಾವಣಾಧಿಕಾರಿಯಿಂದ ನಾಳೆ ಚಾಲನೆ. ಆಕಾಶವಾಣಿ ದೂರದರ್ಶನದಿಂದ ವಸ್ತುನಿಷ್ಠ ಸುದ್ದಿಗೆ ಆದ್ಯತೆ, ಡಾಕ್ಟರ್ ವಸುಧಾ ಗುಪ್ತ. ರಾಜ್ಯದ ಕೆಲವೆಡೆ ಮಳೆ ನಿರೀಕ್ಷಿತ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಕೆಳಗಿರಿ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಜೇನು ಸಾಕಾಣಿಕೆಯಲ್ಲಿನ ಅನುಭವ ಕುರಿತು ಮಡಿಕೇರಿ ತಾಲೂಕು ತಣ್ಣಿಮನೆಯ ಕಾಂತಿಲಮನೆ ಎಸ್ ಪುರುಷೋತ್ತಮ್ ಅವರೊಡನೆ ಸಂದರ್ಶನ ಕೇಳಿವಿರಿ. ರೈತ ಬಾಂಧವರೇ, ಕೇಳಿದ್ರೆ ಮಡಿಕೇರಿ ತಾಲೂಕು ತನ್ನಿ ಮನೆ ಕಾಂತಿಲಮನೆ ಎಸ್ ಪುರುಷೋತ್ತಮ್ ಅವರ ಜೊತೆಗೆ ಮಾತನಾಡ್ತಿದ್ದೀವಿ. ಪುರುಷೋತ್ತಮ್ ಅವರು ಹೆಚ್ಚೇನು ಓದಿಲ್ಲ, ಕೆಲವು ಕಾರಣಗಳಿಂದ ನೇರವಾಗಿ ಕೃಷಿಗೆ ಇಳಿದವರು. ತೋಟ ಅಪ್ಪ ಮಾಡಿದ್ದು 83 ಸೆಂಟ್ಸ್ ಇದೆ. ಪೈಸಾರಿ ಜಾಗದಲ್ಲಿನೂ ಕಾಫಿಯನ್ನು ಬೆಳ್ಕೊಳ್ತಿದ್ದಾರೆ. ಪುರುಷೋತ್ತಮ್ ಅವರಿಗೆ ವಿಶೇಷವಾಗಿ ಜೇನು ಕೃಷಿಯಲ್ಲಿ ಒಳ್ಳೆಯ ಆಸಕ್ತಿ ಇದೆ, ಅನುಭವವೂ ಇದೆ. ತನ್ನಿ ಮನೆ ಗ್ರಾಮದಲ್ಲಿ ವಿಶೇಷವಾಗಿ ಜೇನು ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಪುರುಷೋತ್ತಮ್ ಅವರನ್ನ ಇವತ್ತು ಅವರ ಅನುಭವಗಳನ್ನ ತಿಳಿಸೋ ಸಲುವಾಗಿ ಮಾತನಾಡಿಸಿದೀವಿ. ಸಣ್ಣ ಹಿಡುವಳಿ ಆದ್ರೂ ಆಸಕ್ತಿಯಿಂದ ಜೇನು ಕೃಷಿಯಲ್ಲಿ ತೊಡಗಿಸಿಕೊಂಡು ಆ ಮೂಲಕನೂ ಆದಾಯವನ್ನು ವೃದ್ಧಿಸಿಕೊಂಡಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಪ್ರಯೋಜನಗಳು ಆಗಿದ್ದಾವೆ. ಸಣ್ಣ ಪ್ರಮಾಣದಲ್ಲಿ ಕೋಳಿಗಳನ್ನು ಸಾಕೊಳ್ತಾರೆ, ಹಾಗೆ ತೋಟಕ್ಕೆ ಬೇಕಾಗಿರುವ ಸಗಣಿ ಗೊಬ್ಬರಕ್ಕೆ 4-6 ಹಸುಗಳು ಇದ್ದಾವೆ. ವಿಶೇಷವಾಗಿ ಮಳೆಗಾಲದಲ್ಲಿ ಜೇನನ್ನ ಹೇಗೆ ಕಾಪಾಡಬೇಕು, ಜೇನುತುಪ್ಪ ಹೇಗೆ ಸಿಗುತ್ತೆ, ಯಾವಾಗ ಸಿಗುತ್ತೆ, ಒಳ್ಳೆ ತುಪ್ಪ ಸಿಗಬೇಕಾದ್ರೆ ಏನು ಮಾಡಬೇಕು, ಜೇನು ಕುಟುಂಬಗಳಿಗೆ ತೊಂದರೆ ಆಗದಂತೆ ಹೇಗೆ ಗಮನಹರಿಸಬೇಕನ್ನೋ ಒಂದು ವಿಷಯಗಳನ್ನು ಈ ಕಾರ್ಯಕ್ರಮದಲ್ಲಿ ನಾವು ಸೇರಿಸಿದ್ದೀವಿ. ಪುರುಷೋತ್ತಮ ಹೇಳಿ, ನಿಮಗೆ ಜೇನು ಕೃಷಿ ಬಗ್ಗೆ ಹೇಗೆ ಆಸಕ್ತಿ ಬಂತು, ಹೇಗೆ ನೀವು ಅದನ್ನು ಹೆಚ್ಚಿಗೆ ಮಾಡ್ಕೊತ ಬಂದ್ರಿ? ಸರ್ ನಮಸ್ಕಾರ. ನಾನು ಜೇನು ಕೃಷಿಯಲ್ಲಿ ಸುಮಾರು 15 ವರ್ಷದಿಂದ ಬೆಳೀತಿದ್ದೀನಿ. ಸುಮಾರು 80 ಪೆಟ್ಟಿಗೆಯಷ್ಟಿದೆ ಇವಾಗ, 60 ಪೆಟ್ಟಿಗೆಯಲ್ಲಿ ಇವಾಗ ಒಕ್ಕಲಿಗಿದೆ. ಮಳೆಗಾಲ ಜಾಗ್ರತೆಯಾಗಿ ನಾವು ನೋಡಿಕೊಂಡ್ರೆ ಇವಾಗ ನಾವು ಹೆಚ್ಚೆಚ್ಚು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಮಳೆಗಾಲದಲ್ಲಿ ಸುಮಾರು ಒಂದು 35 ಪೆಟ್ಟಿಗೆಯನ್ನು ನಾನು ಅರಂತೋಡಿಗೆ ಶಿಫ್ಟ್ ಮಾಡಿದೆ. ಅದನ್ನೀಗ ಬೇಸಿಗೆಲ್ಲ ಬರೋದು, ಈ ಮಳೆ ಬಂತು, ಈ ಮಾರ್ಚಲ್ಲಿ ಮಳೆ ಬಂದಾಗ ನಾನು ಈ ಕಡೆಗೆ ತಂದಿದ್ದೀನಿ. ಈಗ ಇಲ್ಲಿ ಕಾಫಿ ಹೂವು ಆಗ್ಲಿಕ್ಕಾಯ್ತು, ಇನ್ನು ಬೇರೆ ಬೇರೆ ರೀತಿಯ ಕಾಫಿ ಬರ್ಲಿಕ್ಕಾಯ್ತು. ಹಾಗೆ ಅರಂತೋಡು ಇಲ್ಲಿಂದ ಎಷ್ಟು ದೂರ ಆಗುತ್ತೆ ನಿಮ್ಮೂರಿಂದ? ಸುಮಾರು 77 ಕಿಲೋಮೀಟರ್ ಆಗುತ್ತೆ ಸರ್ ಇಲ್ಲಿಂದ. ಮಳೆಗಾಲದಲ್ಲಿ ಅಂತಂದ್ರೆ ಯಾವಾಗ ಅಲ್ಲಿಗೆ ವರ್ಗಾವಣೆ ಮಾಡ್ಲಿಕ್ಕೆ ಶುರು ಮಾಡ್ಕೊಳ್ತೀರಿ? ಇವಾಗ ನಾನು ಲಾಸ್ಟ್ ಜೂನ್ವರೆಗೆ ನಮಗೆ ಜೇನು ಸಿಗ್ತದೆ ಇಲ್ಲಿ. ಜೂನ್ ಆದಾಗೆ ಇಲ್ಲಿಂದ ಅಲ್ಲಿ ತಗೊಂಡೋಗ್ತೀನಿ ಅರಂತೋಡಿಗೆ, ಮತ್ತೆ ವಾಪಸ್ ಅಲ್ಲಿಂದ ಡಿಸೆಂಬರ್ ಜನವರಿ ಬಂದಾಗ ಇಲ್ಲಿ ಮಳೆ ಬಂದಾಗ ನಾನು ಈ ಕಡೆಗೆ ಶಿಫ್ಟ್ ಮಾಡ್ತೀನಿ. ನಿಮ್ಮದೇ ಆದ ಮಾರುತಿ ವ್ಯಾನ್ ಅನ್ನು ಇಟ್ಕೊಂಡಿದ್ರಿ, ಸಾಮಾನ್ಯವಾಗಿ ರಾತ್ರಿ ಹೊತ್ತೆ ತೆಗೆದುಕೊಂಡು ಹೋಗ್ಬೇಕು ಅನ್ಕೊಂಡು ಹೇಳ್ತಾರೆ, ನೀವು ಹೇಗೆ ಮಾಡ್ತೀರಿ? ಸರ್ ನಾನು 6:30 7 ಗಂಟೆ ಆಗುತ್ತೆ, ನಾವು ಚೆನ್ನಾಗಿ ಹಗದಲ್ಲಿ ಕಟ್ಟಿ ಎಲ್ಲ ಆ ಕಡೆ ಸೇಕಾಗದ ಆಗಿ, ಮತ್ತೆ ಸೂಪರ್ ಇದ್ರೆ ಸೂಪರ್ನ ತೆಗೆದು ಇಡಬೇಕು. ಅಷ್ಟು ತಾಯ್ಕೊಂಡೆ ಮಾತ್ರ ಇರಬೇಕು, ತಾಯ್ಕೊಂಡೆ ಮುಚ್ಚಳ ಅಡಿಮಣೆ ಇದನ್ನು ಸೆಟ್ ಮಾಡಿಬಿಟ್ಟು ಕಾರಲ್ಲಿ ನಾನು ಒಂದು 15 ಪೆಟ್ಟಿಗೆಯಲ್ಲಿ ತಗೊಂಡೋಗ್ತೀನಿ ಓಮಿನಿಯಲ್ಲಿ. ಸುಮಾರು ಒಂದು 8 ಗಂಟೆ ಹೊರಟ್ರೆ ಸುಮಾರು ಒಂದು 12 ಗಂಟೆ ಆಗ್ತದೆ ತಲುಪೊತ್ತಿಗೆ. ಮತ್ತೆ ಅಲ್ಲಿ ತಗೊಂಡು ಸ್ಟ್ಯಾಂಡ್ ಹಾಕಿಬಿಟ್ಟು ಸ್ಟ್ಯಾಂಡಲ್ಲಿ ಇರ್ತೀನಿ. ಈಗ ಸೂಪರ್ ಇತ್ತು, ಅದರಲ್ಲಿ ತುಪ್ಪ ಇತ್ತು, ನೊಣ ಇತ್ತು ಅಂತಂದ್ರೆ ಹೇಗೆ ಮಾಡ್ತೀರಿ? ಸರ್, ಅದು ಜೇನು ಇದೆ ಅಂತ ಹೇಳಿದ್ರೆ ಒಂದು ಎರಡು ದಿವಸ ಮೊದಲೇ ನಾನು ಇದ್ದ ಜೇನನ್ನು ಮಿಷಿನಲ್ಲಿ ತೆಗೆದು ಮಿಷಿನ್ ಹೊಡೆದು ಬಿಟ್ಟು ಬರೀ ಸೂಪರನ್ನು ತೆಗೆದು ಬಿಟ್ಟು ಬರೀ ನೊಣ ಮಾತ್ರ ಇರಬೇಕು, ನೊಣ ಮತ್ತೆ ತಾಯಿಕೊಣೆ, ಎಷ್ಟು ಜೇನಿದೆ ಅದನ್ನು ಎಲ್ಲ ಬಿಟ್ಕೊಂಡು ಸ್ವಲ್ಪ ಕಷ್ಟ ಆಗ್ತದೆ ತಗೊಂಡೋಗೋಕ್ಕೆ, ನೊಣ ಸಂಖ್ಯೆ ಜಾಸ್ತಿ ಇರ್ತದೆ. ಅದಕ್ಕೆ ಮುಖದರನ್ನೆಲ್ಲ ಧರಿಸಿ ಅದೇ ರಾತ್ರಿ 7:30 ಇಲ್ಲಿಂದ ಬಿಡ್ತೀನಿ ನಾನು. ಅರಂತೋಡು ಗ್ರಾಮದಲ್ಲೇ ಇಡ್ಲಿಕ್ಕೆ ಏನು ಜಾಗ ಯಾರದು? ಅದು ನಮ್ಮ ಅತ್ತೆ ಮನೆಯಲ್ಲಿ, ನಾನು ಅಲ್ಲಿಂದ ಮದುವೆ ಆಗಿರೋದು ಅರಂತೋಡಿಯಿಂದ. ಅಲ್ಲಿ 4 ಜನರು ಇದ್ದಾರೆ. ಹಾಗೆ ಅವರ ತೋಟದಲ್ಲಿ ಅಡಿಕೆ ಮರ ಇದೆ, ತೆಂಗಿನ ಮರ ಇದೆ, ರಬ್ಬರು ಬೇರೆ ಎಲ್ಲ ಸಿಗ್ತದೆ ಅಲ್ಲಿ, ಹೂ ಸಿಗ್ತದೆ. ಹಾಗೆ ಮತ್ತೆ ನನಗೆ ಹೋಗ್ಲಿಕ್ಕೆ ಬರ್ಲಿಕ್ಕೂ ತೊಂದರೆ ಇಲ್ಲ, ಹಾಗೆ ನಾನು ಅಲ್ಲಿ ಇಟ್ಕೊಂಡಿದ್ದೀನಿ. ಎಷ್ಟು ವರ್ಷಗಳಿಂದ ಈ ತರ ಮಾಡ್ಕೊಂತ ಬಂದಿದ್ರಿ, ಏನು ಅನುಕೂಲ ಕಂಡಿದ್ರಿ? ಈಗ ನಾನು ಮಳೆಗಾಲ ಆ ಕಡೆ ಶಿಫ್ಟ್ ಮಾಡೋದು ಇದು ಫಸ್ಟ್ ವರ್ಷ ಮಾಡಿರೋದು, ಈಗ ಕಳೆದ ಜೂನಿಂದ. ಮೊದಲು ಗೊತ್ತಿತ್ತಿಲ್ಲ ಈ ತರ ಆದ್ರೆ ಆಗ್ತದೆ ಅಂತೇಳಿ. ಈಗ ದಿವಸ ದಿವಸ ಹೋದಾಗೆ ಐಡಿಸ್ ಬರ್ತದೆ. ಹಾಗೆ ಕಳಸಲು ಇಟ್ಟಿದ್ದೀನಿ, ನನಗೆ ಸುಮಾರು ಅನುಕೂಲ ಆಗಿದೆ. ಸುಮಾರು 80 kg ಸಕ್ಕರೆ ಮಳೆಗಾಲದಲ್ಲಿ ಕೊಟ್ಟಿದ್ದೀನಿ ನಾನು. ಸಕ್ಕರೆ ಜೋನಿ ಮಾಡಿ 10-15 ದಿವಸಕ್ಕೆ ಒಂದ್ಸಲ ಹೋಗಿ ನಾ ಇಲ್ಲಿಂದ ಅಲ್ಲಿ ಕೊಟ್ಟು ಇವಾಗ ಇಂಪ್ರೂವ್ಮೆಂಟ್ ಆಗಿದೆ ನೊಣಗಳು. ಮೊದಲು ಇಲ್ಲಿ ಹೇಗೆ ಮಾಡ್ತಿದ್ರಿ ಮಳೆಗಾಲದಲ್ಲಿ? ಮಳೆಗಾಲ ಅಂತ ಹೇಳಿದ್ರೆ ಅದೇ ಚೆನ್ನಾಗಿ ಪ್ಲಾಸ್ಟಿಕ್ ಹೊದಿಕೆ ಮಾಡಿ ಜೇನು ಸಕ್ಕರೆ ಕೊಡೋದು ಹೇಳ್ತಿದ್ರು ಬೇರೆಯವರೆಲ್ಲ. ಅದು ಸ್ವಲ್ಪ ಸ್ವಲ್ಪ ಕೊಡ್ತಿದ್ದೆ ಅಷ್ಟೇ ಸಕ್ಕರೆ ಮತ್ತೆ ಜೇನು ಇದ್ದಿದ್ದನ್ನು ಕೊಡ್ತಿದ್ದೆ. ಇವಾಗ ಸರಿಯಾಗಿ ನನಗೆ ಗೊತ್ತಾಯ್ತು ಈ ತರ ಮಾಡಿದ್ರೆ ಅನುಕೂಲ ಆಗ್ತದೆ, ಜೇನು ನೊಣಗಳು ಸ್ಟ್ರಾಂಗ್ ಆಗಿ ಸಿಗ್ತದೆ, ಇಂಪ್ರೂವ್ಮೆಂಟ್ ಆಗ್ತದೆ ಅಂತೇಳಿ ಅದಕ್ಕೆ ಇನ್ನೂ ಮುಂದಕ್ಕೆ ಇದೇ ತರ ಮಾಡ ಪ್ಲಾನ್ ಮಾಡ್ತಿದ್ದೀನಿ. ಅರಂತೋಡು ಗ್ರಾಮಕ್ಕೂ ನಿಮ್ಮ ತನ್ನಿಮನೆ ಗ್ರಾಮಕ್ಕೂ ಏನು ವ್ಯತ್ಯಾಸ ಅನ್ನಿಸುತ್ತೆ? ವ್ಯತ್ಯಾಸ ಸರ್, ಅಲ್ಲಿ ಹವಾಮಾನ ಸ್ವಲ್ಪ ಹೀಟ್ ಆಗಿದೆ ಸಿಗ್ತದೆ. ಬಾಗಮಲೆ ಏರಿಯಾದಲ್ಲಿ ಸ್ವಲ್ಪ ಕೋಲ್ಡ್ ಜಾಸ್ತಿ ಇದೆ. ಈ ಕೋಲ್ಡ್ ಇದ್ರೆ ನೊಣಗಳು ಕುಗ್ಗೋದಷ್ಟೇ ಅದೆಲ್ಲ ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಅದಕ್ಕಾಗಿ ನಾನು ಸಕ್ಕರೆ ಕೊಟ್ಟರು ಸಹ ಇಂಪ್ರೂವ್ ಆಗೋದು ಬಾರಿ ಕಡಿಮೆ ಆಗ್ತದೆ ಇಲ್ಲಿ ಬಾಗಮಲೆ ಏರಿಯಾದಲ್ಲಿ. ಅದಕ್ಕಾಗಿ ನಾನು ಮಳೆಗಾಲ ಅಲ್ಲಿಗೆ ಶಿಫ್ಟ್ ಮಾಡೋದು. ಇದರ ಪರಿಣಾಮವನ್ನು ಕೆಲವೇ ಕೆಲವು ದಿನಗಳಲ್ಲಿ ಕಂಡಿದ್ರಿ, ಹಾಗಾಗಿ ಬರೋ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತದ್ರಿ ಅಲ್ವಾ? ಹೌದು ಸರ್, ನಾನು ಇವಾಗ 35 ಪೇಟಿ ತಗೊಂಡೋಗಿರೋದು, ಇನ್ನೊಂದು 60 ಪೇಟಿಯಷ್ಟು ನಾನು ಅಲ್ಲಿಗೆ ತಗೊಂಡೋಗೋ ಪ್ಲಾನ್ ಮಾಡಿದ್ದೀನಿ ಜೂನಿಂದ. ಕೊಡಗಿನಲ್ಲಿ ಜೇನು ಸಾಕಾಣಿಕೆಗೆ ಒಳ್ಳೆ ಅವಕಾಶಗಳಿದ್ದಾವೆ. ನಿಮಗೆ ತನ್ನಿ ಮನೆ ಗ್ರಾಮದ ಸುತ್ತಮುತ್ತ ಪರಿಸರ ಹೇಗಿದೆ ಹೇಳಿ ನಮ್ಮ ಶ್ರೋತೃಗಳಿಗೆ, ಮತ್ತು ಇಲ್ಲಿಯ ಜನ ಎಷ್ಟು ಸಂಖ್ಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಜೇನು ಸಾಕಾಣಿಕೆಯಲ್ಲಿ? ಬಾಗಮಲೆ ಏರಿಯಾದಲ್ಲಿ ಜೇನಿಗೆ ಉತ್ತಮವಾದ ಜಾಗ ಇದು. ಅದರಲ್ಲಿ ತನ್ನಿಮನಿ ಗ್ರಾಮದಲ್ಲಿ ಏರಿಯಾದಲ್ಲಿ ಒಂದು 6 ಕಿಲೋಮೀಟರ್ ಇದರಲ್ಲಿ ನನ್ನ ಹತ್ರ ಇಲ್ಲಿ ಜಾಸ್ತಿ ಪೆಟ್ಟಿಗೆ ಇರೋದು. ಸುಮಾರು 80 ಪೆಟ್ಟಿಗೆ ಮಾಡಿದ್ದೀನಿ, ಇನ್ನೂ ಜಾಸ್ತಿ ಮಾಡ್ತಾ ಇದ್ದೀನಿ. ಇವಾಗ ನಮ್ಮದು ಲಾಸ್ಟ್ ಏರಿಯಾ ಆದ್ರಿಂದ ಈ ಫಾರೆಸ್ಟ್ ಏರಿಯಾ ಅಟ್ಯಾಚ್ ಆಗ್ತದೆ. ಹಾಗೆ ಕಾಡಿಂದ ಜಾಸ್ತಿ ಅನುಕೂಲ ಸಿಗ್ತದೆ ನಮಗೆ, ಬೇರೆ ಬೇರೆ ಮರಗಳು ಸಿಗ್ತದೆ. ನಮ್ಮ ಕಾಫಿ ತೋಟದಲ್ಲಿ ಆದರೆ ಎಲ್ಲ ಮರ ಕಪ್ಪತ್ ಮಾಡ್ತಾರೆ, ಕಪ್ಪತ್ತೇನು ಈ ಕಡೆ ಆಗಿ ನನಗೆ ಸಮಸ್ಯೆ ಏನು ಬರೋದಿಲ್ಲ. ಮತ್ತೆ ನಮ್ಮ ತೋಟದಲ್ಲಿ ಕಳೆನಾಶಕ ಹೊಡಿತೀವಿ, ಹುಲ್ಲು ಏನೋ ಹೂ ಸಿಕ್ಕೋ ಅಂತ ಇದ್ರೆ ಅದು ಕಳೆನಾಶಕ ಹೊಡೆದು ಅದು ಲಾಸ್ ಆಗ್ತದೆ. ಈ ಕಡೆ ಆಗಿ ನನಗೆ ಸ್ವಲ್ಪ ಅನುಕೂಲ ಆಗ್ತದೆ. ಸುತ್ತಮುತ್ತ ದಟ್ಟವಾದ ಅರಣ್ಯ ಇರೋದ್ರಿಂದ ಅನುಕೂಲ. ಎಂತೆಂಥ ಮರಗಳು ಜೇನಿಗೆ ಪ್ರಶಸ್ತವಾದವು, ಜೇನುತುಪ್ಪ ಯಾವ ಮರಗಳ ಹೂಗಳಿಂದ ಹೆಚ್ಚಿಗೆ ಲಭಿಸುತ್ತೆ? ಸರ್, ಡಿಸೆಂಬರಲ್ಲಿ ಅಂದರೆ ಈ ಪೊಳ್ಳೊಣಿ ಮರ, ಅದರಲ್ಲಿ ಮತ್ತು ಬೆಳೆ ಹೂ ಸಿಗ್ತದೆ. ಅದು ಒಳ್ಳೆ ಉತ್ತಮವಾದ ಜೇನು ಸಿಗೋದು ಪೊಳ್ಳೊಣಿ ಮರ ಅದು, ಮತ್ತು ಇದು ಡಿಸೆಂಬರ್ ಟೈಮಲ್ಲಿ ಸಿಕ್ಕುವಂಥದ್ದು ಅದು. ಅದು ಬಿಟ್ಟು ಮತ್ತೆ ಇನ್ನು ಕರಿಯ ಮರ ಮತ್ತು ಬೆತ್ತು ಮರ, ದೊಡ್ಡ ಬೆತ್ತು ಚಿಕ್ಕ ಬೆತ್ತು ಅಂತ ಹೇಳ್ತದೆ. ಫಸ್ಟ್ ಚಿಕ್ಕ ಬೆತ್ತಲ್ಲಿ ಇವಾಗ ಸೀಸನ್ ಮಾರ್ಚಿಯಲ್ಲಿ, ಇದಾದ ಮೇಲೆ ದೊಡ್ಡ ಬೆತ್ತು ಬರ್ತದೆ. ಅದರಲ್ಲಿ ಹೂವಲ್ಲಿ ಸಿಗ್ತದೆ, ವಾಪಸ್ ಹಣ್ಣಾಗೊತ್ತಿಗೆ ಅದರಲ್ಲೂ ಸಹ ಸಿಗ್ತದೆ. ಅದು ಸುಮಾರು ಮೇ ಲಾಸ್ಟ್ ಆಗ್ತದೆ ಮತ್ತೆ ಜೂನ್ ಫಸ್ಟ್. ಮಳೆ ಸ್ವಲ್ಪ ಕಡಿಮೆ ಆದರೆ ಜೇನು ಸಿಗ್ತದೆ ಜಾಸ್ತಿ. ಅರಣ್ಯ ಪ್ರದೇಶಕ್ಕೆ ಹೋಗಿ ಪೆಟ್ಟಿಗೆಗಳನ್ನು ಇಟ್ಕೊಂಡು ಬರ್ತೀರಾ ಅಥವಾ ಇಲ್ಲೇ ಇಟ್ಬಿಟ್ಟು ಅವು ಸಂಗ್ರಹಿಸುವ ರೀತಿಯಲ್ಲಿ ನೋಡ್ಕೊಳ್ತೀರಾ? ಪೆಟ್ಟಿಗೆ ನಾನು ನೋಡ್ತಾ ಇರ್ತೀನಿ, ಮತ್ತಿನ್ನು 2-3 ಸೂಪರ್ ನೊಣಗ ಇದ್ರೆ ಅದನ್ನು ಡಿವೈಡ್ ಮಾಡಿ ನಾನೇ ಮಾಡ್ತೀನಿ. ನೊಣ ಸಂಖ್ಯೆ ಜಾಸ್ತಿ ಆಗಿ 4-5 ದಿವಸ ಡಿವೈಡ್ ಮಾಡಿ ಇಟ್ಟಿದ್ದೀನಿ. ಇವಾಗ ಅದು ರೆಡಿ ಆಗ್ತುಂಟು. ಮತ್ತೆ ಒಂದು 30 ಪೆಟ್ಟಿಗೆ ಎಲ್ಲ ಫಾರೆಸ್ಟ್ ಏರಿಯಾದಲ್ಲಿ ಇಟ್ಟಿದ್ದೀನಿ. ಫಾರೆಸ್ಟ್ ಅವರಿಗೆ ತಿಳಿಸಿಬಿಟ್ಟು ನಾನು ಇಟ್ಟಿರೋದು, ಬೇರೆ ಏನು ತೊಂದರೆ ಇಲ್ಲ. ಕಾಡಲ್ಲಿ ಮತ್ತೆ ಮನೆ ಪಕ್ಕದಲ್ಲಿ ಇಟ್ಟರೆ ಸೇರಿ ಒಂದು 5-6 ದಿವಸ ಆಗೋತ್ತಿಗೆ ಬಂದು ಅದನ್ನು ಮಕ್ಚಿ ಹಾಕಿ ಹುಳೇರಿ ಜೇನನ್ನು ತಿಂದು ಹೋಗ್ತದೆ. ಹಾಗಾಗಿ ನನಗೆ ಸ್ವಲ್ಪ ಲಾಸ್ ಆಗ್ತದೆ. ಜೇನಿನ ವೈರಿಗಳ ಬಗ್ಗೆ ಆಮೇಲೆ ನಾವು ಮಾತನಾಡೋಣ. ನೀವು 80-90 ಪೆಟ್ಟಿಗೆಗಳನ್ನು ಇಟ್ಕೊಂಡಿದ್ರಿ, ಪ್ರಾರಂಭದಲ್ಲಿ ಎಷ್ಟಿದ್ವು, ಹೇಗೆ ಹೆಚ್ಚಿಗೆ ಮಾಡ್ಕೊಂತ ಬಂದ್ರಿ ಪೆಟ್ಟಿಗೆಗಳನ್ನು? ಸರ್, ತಂದೆ ಕಾಲದಲ್ಲಿ ಒಂದು 5 ಪೆಟ್ಟಿಗೆ ಇತ್ತು ಸರ್. ಆವಾಗ 5 ಪೆಟ್ಟಿಗೆಯಿಂದ ನಾನು ಅಲ್ಲಿಂದ ಜಾಸ್ತಿ ಮಾಡಿ ಮಾಡಿ ಇವಾಗ ಒಂದು 80 ಪೆಟ್ಟಿಗೆ ಹತ್ರ ಹೋಗಿದ್ದೀನಿ. ಹಾಗೆ ನನಗೆ ಇಂಟ್ರೆಸ್ಟ್ ಬಂತು, ಹಾಗೆ ಜಾಸ್ತಿ ಜಾಸ್ತಿ ಮಾಡ್ತಾ ಇದ್ದೀನಿ ಈಗ. ಅಲ್ಲ, ನೀವು ಖರೀದಿ ಮಾಡ್ಕೊಂಡ್ರೆ ಅಥವಾ ಸಹಾಯಧನದಲ್ಲಿ ಸಿಗ್ತಾ, ಹೇಗೆ ಪೆಟ್ಟಿಗೆಗಳನ್ನು ಹೆಚ್ಚಿಗೆ ಮಾಡ್ಕೊಂಡ್ರಿ? ಇಲ್ಲಿ ಬಾಗುಣದಿಂದ ತೋಟಗಾರಿಕೆಯಲ್ಲಿ ಜೇನು ಕೃಷಿ ಇದರಿಂದ ಟ್ರೈನಿಂಗ್ ಆಗಿದ್ದೀನಿ. ಆಗಿ 2-3 ಸಲ ಪೆಟ್ಟಿಗೆ ಸಿಕ್ತು. ಮತ್ತೆ ನಾನು ತೋಟಗಾರಿಕೆಯಿಂದ ಒಂದು 20 ಪೆಟ್ಟಿಗೆ ಒಂದು 2-3 ಸಲ ತಗೊಂಡಿದ್ದೀನಿ. ಸೊಸೈಟಿಯಿಂದ ತಗೊಂಡೆ. ಅದರ ಮೇಲೆ ಇವಾಗ ನಮ್ಮವಳಿಗೆ ಟ್ರೈನಿಂಗ್ ಆಗಿದೆ, ಅದರಲ್ಲಿ ಒಂದು 10 ಪೆಟ್ಟಿಗೆ ಸಿಕ್ತು. ಹಾಗಾಗಿ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀನಿ ಈಗ. ಮನೆಯಲ್ಲಿ ಯಾರ್ಯಾರು ಇದ್ರಿ ಪುರುಷೋತ್ತಮ, ಮತ್ತೆ ಎಲ್ಲರಿಗೂ ಈ ಜೇನು ಕೃಷಿ ಬಗ್ಗೆ ಒಲವು ಮತ್ತು ಆಸಕ್ತಿ ಹೇಗಿದೆ ಹೇಳಿ? ನಮ್ಮ ಮನೆಯಲ್ಲಿ 4-5 ಜನರು ಇದ್ವಿ. ಅಮ್ಮವರು ಸೀಲಾಗಿ ಸೂಪರ್ ಅನ್ನು ಇದು ತಂದುಕೊಟ್ಟರೆ ಏರಿಯಾನ ಚೆನ್ನಾಗಿ ಸೀಲ್ ಅನ್ನು ತೆಗಿತಾರೆ. ಮತ್ತೆ ಮಿಸ್ಸಸ್ ಜೇನು ಮಿಷಿನಲ್ಲಿ ತೆಗಿಲಿಕ್ಕೆಲ್ಲ ಸಹಾಯ ಮಾಡ್ತಾಳೆ ಅವಳು. 2 ಮಕ್ಕಳು ಅವರು ಪೆಟ್ಟಿಗೆ ಅಲ್ಲಿ ನಾನು ತೆಗೆದುಕೊಟ್ಟಾಗೆ ಅವರು ತಂದು ಇಲ್ಲಿ ಮನೆಗೆ ಕೊಡ್ತಾರೆ ಸೀಲ್ ತೆಗಿಲಿಕ್ಕೆ. ಮಿಷಿನ್ ಹೊಡೆದಾದ ಮೇಲೆ ನನಗೆ ತಂದು ಅಲ್ಲಿ ಕೊಡ್ತಾರೆ ವಾಪಸ್ಸು ಫ್ರೇಮನ್ನು ಇಡೋಕ್ಕೆ. ಹಾಗೆ ನನಗೆ ಹೆಲ್ಪ್ ಮಾಡ್ತಾರೆ ಅಲ್ಲಿ ಮನೆಯಿಂದ. ವಾರ್ಷಿಕವಾಗಿ ಎಷ್ಟು ಜೇನುತುಪ್ಪವನ್ನು ಪಡ್ಕೊಳ್ತದ್ರಿ ಈ ಒಂದು ಪ್ರಯತ್ನದಲ್ಲಿ? ಸರ್, ಈಗ ಸುಮಾರು 200-250 ಕೆಜಿ ನಾನು 1 ವರ್ಷಕ್ಕೆ ತೆಗಿತಿದ್ದೀನಿ. ಮಳೆಗಾಲದಲ್ಲಿ ಮತ್ತು ಸಕ್ಕರೆ ಜೊತೆಗೆ ಜೇನು ಸಹ ಒಂದು 10 ಕೆಜಿ ಜೇನನ್ನು ಪಿಟಿ ಜೇನೊಣಗಳಿಗೆ ಕೊಡ್ತಾನೆ ಇದ್ದೀನಿ. ಈಗ ಯಾವ ಹಂಗಾಮಿನಲ್ಲಿ ಹೆಚ್ಚಿಗೆ ನಿಮಗೆ ಜೇನುತುಪ್ಪ ಸಿಗುತ್ತೆ? ಸರ್, ಜೇನು ಸಿಕ್ಕೋದು ಮಾರ್ಚ್, ಏಪ್ರಿಲ್, ಮೇ ಮತ್ತೆ ಜೂನ್ ಅಲ್ಲಿ ಸಿಗ್ತದೆ. ಮಳೆ ಸ್ಟಾರ್ಟ್ ಆಗೋದ್ರೆ ಜೂನ್ 15ರವರೆಗೆ ಜೇನು ತೆಗಿಬಹುದು. 250 ಕೆಜಿ ಜೇನುತುಪ್ಪದಲ್ಲಿ ಭಾಗಮಂಡಲದ ಸೊಸೈಟಿಗೆ ಎಷ್ಟು ಕೊಡ್ತೀರಿ, ಮತ್ತೆ ನೀವು ಎಷ್ಟು ಬಳಸ್ತೀರಿ, ಆತ್ಮೀಯರಿಗೆ ಎಷ್ಟು ಕೊಡ್ತೀರಿ, ಮಾರಾಟ ಎಷ್ಟು ಮಾಡ್ತೀರಿ ಹೇಳಿ. ಸರ್, ನಾನು ಒಂದು 50 ಕೆಜಿ ಅಷ್ಟು ಭಾಗಮಂಡಲ ಹನಿ ಸೊಸೈಟಿಗೆ, ಮತ್ತೆ ಅದು ಬಿಟ್ಟರೆ ಮತ್ತೊಂದು 10-20 ಕೆಜಿ ನಮ್ಮ ನೆಂಟರುಗಳಿಗೆ ಅವರಿಗೆ ನಾನು ಫ್ರೀಯಾಗಿ ಕೊಡ್ತೀನಿ. ಮನೆಗೆ ಒಂದು 5 ಕೆಜಿ ಉಪಯೋಗ ಮಾಡ್ತೀನಿ. ಮತ್ತಿನ್ನು ಕೆಲವರೆಲ್ಲ ಮನೆಗೆ ಬರ್ತಾರೆ, ಮನೆಗೆ ಬಂದು ಅವರು ಜೇನು ತಗೊಂಡೋಗ್ತಾರೆ. 5 ಬಾಟ್ಲು ಬೇಕು, 10 ಬಾಟ್ಲು ಬೇಕು ಅಂತೇಳಿ ಸುಮಾರು 650ವರೆಗೆ ಹೋಗ್ತದೆ ಜೇನಿಗೆ. ಸೊಸೈಟಿಗೆ ಯಾವ ಬೆಲೆಯಲ್ಲಿ ಕೊಡ್ತೀರಿ? ಸರ್, ಅಲ್ಲಿ 200 ರೂಪಾಯಿ ಕೊಡ್ತಾರೆ, ಅಲ್ಲಿ 20 ರೂಪಾಯಿ ಬೋನಸ್ ಕೊಡ್ತಾರೆ. ಹೊರಗಡೆ ಕೊಟ್ಟು ರೇಟ್ ಜಾಸ್ತಿ ಇದೆ. 83 ಸೆಂಟ್ಸು ಕಾಫಿ ತೋಟ ಇದೆ ಸ್ವಂತದ್ದು ಅಂತ ಹೇಳ್ತಾ ಇದ್ರಿ, ಅದರಲ್ಲಿ ಎಷ್ಟು ಕಾಫಿ ಸಿಗ್ತಾ ಇದೆ, ಕಾಳುಮೆಣಸು ಸಿಗ್ತಾ ಇದೆ, ಖರ್ಚು ತೆಗೆದು ಎಷ್ಟು ಉಳಿತಾಯ ಆಗ್ತದೆ, ಮತ್ತೆ ಜೇನು ನಿರ್ದಿಷ್ಟವಾದ ಜಾಗ ಅಂತೇನಿಲ್ಲ, ಅಲ್ಲಲ್ಲಿ ಇಟ್ಕೊಂಡು ಸ್ವಲ್ಪ ಶಮನ ಇದೆ, ಕಾಳಜಿನ ಇದೆ, ಜಾಣತನವನ್ನು ಉಪಯೋಗಿಸ್ಕೊಳ್ಬೇಕು. ಇದರಿಂದ ಎಷ್ಟು ವರಮಾನ, ಅದರಿಂದ ಎಷ್ಟು ವರಮಾನ, ಅಂದರೆ ಕಾಫಿಯಿಂದ ಈ ಕಡೆ ಜೇನಿನಿಂದ ಹೇಳ್ಬೋದಾ? ಸರ್, ಈಗ ಕಾಫಿ ಕಳೆದ ಸಲ ಮಳೆಯಿಂದ ತುಂಬ ಲಾಸ್ ಆಯಿತು, ಈ ಸಲ ಸ್ವಲ್ಪ ಆದರೂ ತೊಂದರೆ ಇಲ್ಲ. 40 ಚೀಲ ಕಾಫಿ ಆಯಿತು, ಸುಮಾರು ಲೆಕ್ಕ ಹಾಕಿದ್ರೆ 120,000 ಆಗ್ತದೆ. ನನಗೆ ಹೆಚ್ಚಿನಾಗಿ ಲಾಭದಾಯಕ ಆಗೋದು ಜೇನಿ. ಕಳೆದ ಸಲ ಆಗಿರೋ ಬರೀ 5 ಚೀಲ ಕಾಫಿ ಆಗಿತ್ತು ಮಳೆ ಬಂದು, ಆದರೆ ನನ್ನನ್ನು ಬದುಕಿಸಿದ್ದೆ ಜೇನಿ. ಈಗ ಕಾಫಿಗೆ ಕೆಲಸಗಳು ಮಾಡ್ತಾ ಇರಬೇಕು, ನೀರು ಕೊಡಬೇಕು, ಗೊಬ್ಬರ ಕೊಡಬೇಕು, ಕಟಾವು ಮಾಡಬೇಕು, ಒಣಗಿಸ್ಬೇಕು, ಅದು ಇದಂತ. ಜೇನು ಸಾಕಾಣಿಕೆಯಲ್ಲೂ ಕೆಲಸಗಳಿದಾವೆ ಅಂತ, ತುಂಬ ಶ್ರಮದ ಕೆಲಸ ಏನಿಲ್ಲ. ಆಮೇಲೆ ಅವ್ರು ಇವ್ರನ್ನ ಕಾಯ್ಬೇಕಂತೇನಿಲ್ಲ, ನೀವೇ ಮನೆಯವರೆಲ್ಲ ಕೆಲಸಗಳನ್ನು ಕಲ್ತ್ಬಿಟ್ರೆ ತುಂಬ ಸುಲಭವಾಗಿ ನಿಭಾಯಿಸ್ಕೊಂಡು ಹೋಗ್ಬೋದು ಅಲ್ವಾ? ಹೌದು ಸರ್, ನಾನು ಈಗ ಕಾಫಿ ತೋಟದ ಕೆಲಸ ನಾವೇ ಮಾಡೋದು, ಎರ್ತೆ ಮಾಡೋದು ನಾವೇ ಚೆನ್ನಾಗಿ, ಮತ್ತೆ ಇದು ಕಪಾತ್ ಮಾಡೋದು ನಾನೇ, ಮತ್ತೆ ಗೊಬ್ಬರ ನಾವೇ ಹಾಕ್ತಿದ್ದೀವಿ. ಈಗ ದನದ ಅಟ್ಟಿ ಗೊಬ್ಬರ ಒಂದು 2 ಪಿಕಪ್ ಇದೆ, ಕೋಳಿ ಸಾಕಿದ್ದೀನಿ ಅದರದ್ದು ಸುಮಾರು 1 ಪಿಕಪ್ ಅಷ್ಟು ಅದೇ ಗೊಬ್ಬರ ಇದೆ, ಹಾಗಾಗಿ ಅದನ್ನೇ ರಾಸಾಯನಿಕ ಗೊಬ್ಬರ ಸ್ವಲ್ಪ ಕಡಿಮೆ ಮಾಡ್ತೀವಿ ನಾವು. 83 ಸೆಂಟ್ಸ್ ತೋಟದಿಂದ ಒಟ್ಟಾರೆ ವರ್ಷದಲ್ಲಿ ಎಷ್ಟು ಕೈಗೆ ಉಳಿತದೆ? 120,000 ಆದಾಯ ಬರ್ತದೆ, ನಾವೇ ಮಾಡಿದ ಸ್ವಲ್ಪ ಉಳಿತಾಯ ಆಗ್ತದೆ. 250 ಕೆಜಿ ಜೇನುತುಪ್ಪದಿಂದ? 250 ಕೆಜಿ ಜೇನಿಂದ ನಮಗೆ ಲಾಭ ಆಗುವ. ನಾವು ಈಗ 10 ದಿವಸಕ್ಕೊಂದ್ಸಲ ಪೇಟಿಗೆ ಹೋಗ್ತಾ ಸುತ್ತು ಬರ್ತಾ ಇದ್ರೆ, ನಮಗೆ ನೋಡ್ತಾ ಇದ್ರೆ ಬೇಸಿಗೆಗಾಲ ಈಗ ಮಾರ್ಚಿಯಿಂದ ನಮಗೆ ಅದನ್ನು ನೋಡ್ತಾ ಇರಬೇಕು ನಾವು. ದಿವಸ ಇಷ್ಟು ದಿವಸ ಆಯ್ತು, ಆ ಜೇನು ತೆಗಿಲಿಕ್ಕೆ ನಾವು ಆದಾಯ ಅದರಲ್ಲೇ ಬರೋದು ನಮಗೆ. ಕೇವಲ 4-6 ತಿಂಗಳಲ್ಲಿ ನೀವು ಜೇನುತುಪ್ಪ ಚೆನ್ನಾಗಿ ತೆಗೆದುಕೊಳ್ತಾರೆ, ಹಾಗೆ ಮಾರಾಟಕ್ಕೂ ಏನು ಸಮಸ್ಯೆ ಇಲ್ಲ ಅಲ್ವಾ? ಹೌದು ಸರ್, ಮಾರಾಟಕ್ಕೆ ಏನು ತೊಂದರೆ ಇಲ್ಲ. ನಾನು 1 ವರ್ಷದಿಂದ 1 ವರ್ಷ ಹೊಸ ಜೇನು ಬರುವ ತನಕ ಸಹ ನಾನು ಜೇನನ್ನು ಹಾಗೆ ಇಟ್ಕೊಂಡು ಇರ್ತೀನಿ. ದಿವಸಕ್ಕೆ 4 ಬಾಟ್ಲು 5 ಬಾಟ್ಲು ಬೇಕು ಅಂತ ಹೇಳೋದು ಇಲ್ಲ ಅಂತ ಹೇಳಬಾರ್ದು. ನಾವು ಜೇನು ಮನೇಲಿ ಇಟ್ಕೊಂಡ್ರೆ ಬರೋರಿಗೆ ಸಹ ಖುಷಿ ಆಗ್ತದೆ, ಅವನ ಹತ್ರ ಜೇನು ಇರ್ತದೆ, ಒಳ್ಳೆ ಜೇನು ಸಿಗ್ತದೆ, ಪಕ್ಕ ಇರ್ತದೆ ಅಂತೇಳಿ ಅವ್ರಿಗೆ ಏನೋ ಮಾಡ್ತಾರೆ. ಹಾಗೆ ಬೇರೆ ಬೇರೆ ಕಡೆ ಇಟ್ಟು ನೀವು ಜೇನು ಪೆಟ್ಟಿಗೆಗಳನ್ನ ಜೇನುತುಪ್ಪವನ್ನ ತೆಗೆದುಕೊಳ್ತಿರಲ್ಲ, ಬಣ್ಣದಲ್ಲಿ ವಾಸನೆಯಲ್ಲಿ ವ್ಯತ್ಯಾಸವೂ ನಿಮಗೆ ಕಾಣಬಹುದಲ್ವಾ? ಹೌದು ಸರ್, ನಮ್ಮ ಇಲ್ಲಿ ಇದು ಟೇಸ್ಟು ಮತ್ತೆ ಇನ್ನು ಬೇರೆ ಕಡೆ ನಾವು ಕೇರಳದಲ್ಲಿ ಇನ್ನು ಸುಳ್ಳ ಸೈಡ್ ಅಂದಾದರೂ ಟೇಸ್ಟಲ್ಲಿ ನಮಗೆ ಗೊತ್ತಾಗ್ತದೆ. ನಮ್ಮ ಇಲ್ಲಿನ ಬಾಗಮಣ ಜೇನು ಒರಿಜಿನಲ್ ಅಂತ ಹೇಳ್ಬೋದು. ಬೇರೆ ಜೇನಾದ್ರೆ ಅದರ ಟೇಸ್ಟಲ್ಲಿ ಗೊತ್ತಾಗ್ತದೆ, ತೆಳ್ಳಗೆ ಇರ್ತದೆ, ವಾಸನೆಯಲ್ಲಿ ಕಂಡುಹಿಡಿಬೋದು ಸರ್. ಜೇನು ಕೃಷಿ ಮತ್ತು ತೋಟ ಇವೆರಡರಲ್ಲಿ ನೀವು ಚೆನ್ನಾಗಿ ನಿಮ್ಮ ಮನೆಯವರು ಸಹ ಭಾಗಿಯಾಗಿ ವರ್ಷ ವರ್ಷಕ್ಕೂ ಬೆಳವಣಿಗೆ ಆಗ್ತಾ ಇದ್ರಿ ಅಲ್ವಾ? ಹೌದು ಸರ್, ಹೌದು. ಕೃಷಿಯಲ್ಲಿ ನಮಗೆ ಒಂದು ಮಳೆಗಾಲ ಏನಾಗ್ತದೆ ಗೊತ್ತಾಗೋದಿಲ್ಲ, ಹಾಗಾಗಿ ಜೇನಲ್ಲಿ ಸ್ವಲ್ಪ ನಾವು ಇಂಪ್ರೂವ್ಮೆಂಟ್ ಮಾಡಿದರೆ ಅದೇ ನಾನು ಹೇಳೋದು. ಪ್ರತಿಯೊಂದು ಮನೆಯಲ್ಲಿ ಒಂದು 2-3 ಪೆಟ್ಟಿಗೆ ಇಟ್ಕೊಂಡ್ರೆ ಅವರಿಗೆ ಒಂದು ಮನೆ ಬಾಗಿಲಲ್ಲಿ ಇಟ್ಕೊಂಡು ಅದನ್ನು ನೋಡ್ಲಿಕ್ಕೂ ಒಂದು ಇದೆ, ತರಕಾರಿ ನಾವು ಮಾಡಿದಾಗೆ ಅದನ್ನು ನೋಡಿಕೊಂಡು ಖುಷಿನೂ ಆಗ್ತದೆ, ಜೇನಲ್ಲಿ ಸಿಗ್ತದೆ, ಅವರ ಮನೆ ಖರ್ಚಿಗೆ ಅವರು ಇಟ್ಕೊಳ್ಬೋದು ಎಲ್ಲರೂ. ಜೇನು ಸಾಕಾಣಿಕೆ ಮಾಡೋದ್ರಿಂದ ಜೇನುತುಪ್ಪ ಸಿಗೋದಲ್ದಲ್ಲೇ ಬೆಳೆ ಉತ್ಪಾದನೆಗೂ ನೆರವಾಗ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ನೀವು ಆಸಕ್ತಿಯಿಂದ ಇದನ್ನು ನಿಭಾಯಿಸಿಕೊಂಡು ಬರ್ತಾ ಇದ್ರಿ. ಒಂದೊಂದಾಗಿ ಹೇಳಿ, ಮಳೆಗಾಲದಲ್ಲಿ ಸಕ್ಕರೆ ಪಾಕ ಕೊಡಬೇಕನ್ಕೊಂಡು ಎಷ್ಟು ಪ್ರಮಾಣದ ಸಕ್ಕರೆಯನ್ನು ಎಷ್ಟು ನೀರಿಗೆ ಸೇರಿಸಿ ಏನು ಮಾಡಬೇಕು, ಎಷ್ಟು ಸಾರಿ ಕೊಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. ಸರ್, ಮಳೆಗಾಲದಲ್ಲಿ ನಾವು ಜೂನಿಂದ ಸುಮಾರು ಡಿಸೆಂಬರ್ ತನಕ ನಾವು ಸಕ್ಕರೆ ಜೋನಿ ಕೊಡಬೇಕು. ಅಲ್ಲಿ 2 ಕೆಜಿ ಸಕ್ಕರೆಗೆ 1 ಲೀಟ್ರ್ ನೀರನ್ನು ಹಾಕಿ ಬೆಳಿಗ್ಗೆ ಹೊತ್ತು ಅದನ್ನು ಕುದಿಸಿಬಿಟ್ಟು ಚೆನ್ನಾಗಿ ಕುದಿದ ಮೇಲೆ ಆರಬೇಕು. ಆರದ ಮೇಲೆ ಅಂತೇಳಿ ಬೆಳಿಗ್ಗೆ ಮಾಡಿಟ್ಟರೆ ಸಂಜೆ ಆಗೋತ್ತಿಗೆ ಒಂದು 6:45-7 ಗಂಟೆಗೆ ನಾವು ಪೆಟ್ಟಿಗೆಯ ಮುಚ್ಚಳ ತೆಗೆದು ತಾಯಿ ಕೊಣೆಯ ಮೇಲುಗಡೆ ಒಂದು ಪ್ಲೇಟನ್ನು ಇಟ್ಟುಬಿಟ್ಟು ಅದರ ಮೇಲೆ ಕಾಯಿ ನಾರು ಹಾಕಬೇಕು, ಕಾಯಿ ಚುಪ್ಪು ತೇಳ್ತೀವಿ, ಅದನ್ನು ಹಾಕಿ ಅದರ ಮೇಲೆಗೆ ನಾವು ಸಕ್ಕರೆ ಜೋನಿಯನ್ನು ನಾವು ಒಯ್ಯಬೇಕು. ಒಯ್ದು ಬಿಟ್ಟು ಅದನ್ನು ಚೆನ್ನಾಗಿ ಮುಚ್ಚಬೇಕು. ಯಾವುದೇ ಕಾರಣಕ್ಕೂ ಹಗಲು ಕೊಡಬಾರ್ದು, ಕೊಡೋದು ರಾತ್ರಿ ಕೊಡಬೇಕು, ಒಂದು 8-7 ಗಂಟೆಯಿಂದ ಮೇಲೆ ಕೊಡಬೇಕು. ಮಾರನೇ ದಿವಸ ನೀವು ನೋಡಿ ಆ ಪ್ಲೇಟಲ್ಲಿ 1 ಚೂರು ಜೇನು ಸಕ್ಕರೆ ಜೋನಿ ಇರೋದಿಲ್ಲ. ಅದನ್ನು ಅದೇ ಥರ ಒಂದು 15 ದಿವಸಕ್ಕೊಂದ್ಸಲ ನೀವು ಮಾಡಿದರೆ ಸಾಕು, ಜೂನಿಂದ ಡಿಸೆಂಬರ್ ತನಕ. ಹಾಗೆ ಮಾಡಿದರೆ ಇಂಪ್ರೂವ್ಮೆಂಟ್ ನೊಣಗಳಿಗೆ ಸಿಗ್ತದೆ. ಒಂದು ಸಾಯಂಕಾಲ ಯಾಕೆ ಕೊಡಬೇಕಂತ ಹೇಳ್ತೀರಿ? ಸಾಯಂಕಾಲ ಕೊಡಬೇಕಂತೇಳಿದ್ರೆ ಸರ್, ಹಗಲು ಕೊಟ್ಟರೆ ನಾವು ಈಗ ನಮ್ಮ ಪೆಟ್ಟಿಗೆಯಲ್ಲಿ ಈಗ 50 ಪೆಟ್ಟಿಗೆ ನಾನು ಕೊಟ್ಟರೆ ಈಗ ಬೇರೆ ಮನೆ ಪಕ್ಕದಲ್ಲೇ ಅಲ್ಲಿ ಕಾಡಲ್ಲಿ ಇರುವಂಥ ಜೇನು ನೊಣಗಳು ಬಂದು ಗಮನಕ್ಕೆ ಇಲ್ಲಿ ಬಂದು ಎಲ್ಲ ಕಚ್ಚಾಡ್ತದೆ. ಅದಕ್ಕಾಗಿ ರಾತ್ರಿ ಕೊಟ್ಟರೆ ಒಳ್ಳೆಯದು ಅಂತ ಹೇಳೋದು. ಒಂದೊಂದು ಪೆಟ್ಟಿಗೆಗೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಕಾಯಿಸಿದ್ದು ಸಕ್ಕರೆ ಪಾಕನ? ಒಂದು ಪೆಟ್ಟಿಗೆ ಅಂದಾಜು ಒಂದು 100 ಎತ್ತನ 200 ಗ್ರಾಮ್ ಕೊಡಬಹುದು ಸರ್ ಒಂದು ಸಲ ಕೊಡೊತ್ತಿಗೆ. ತಾವು ಹೇಳ್ತಾ ಇದ್ರಿ ಜೇನುತುಪ್ಪವನ್ನು ಇದರ ಜೊತೆಗೆ ಸೇರಿಸಿ ಕೊಡೋದಿದೆ ಅಂತ ಅನ್ಕೊಂಡು, ಅಂದ್ರೆ ಕಾಯಿಸಿದ ಬಳಿಕ ಸೇರಿಸ್ತೀರ ಅಥವಾ ಕಾಯಿಸುವಾಗ್ಲೇ ಜೇನುತುಪ್ಪವನ್ನು ಸೇರಿಸ್ಬಿಡ್ತೀರ ಹೇಗೆ? ಸರ್ ನಾನು ಈಗ ಸಕ್ಕರೆ 2 ಕೆಜಿ 1 ಲೀಟರ್ ನೀರನ್ನ ಹಾಕಿ ಕುದಿಸಿ ಮತ್ತೆ ಒಂದು 200 ಗ್ರಾಮ್ 1/2 ಕೆಜಿ ನಮ್ಗೆ ಎಷ್ಟು ನಮ್ಮದು ಇದೆ ಅಷ್ಟೊಂದು ನಾವು ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ನಾನೊಂದು 1/2 ಲೀಟರ್ ಸಹ ಹಾಕ್ತೀನಿ ಒಂದೊಂದು ಸಲ ಕೊಡೊತ್ತಿಗೆ. ಅದನ್ನು ಕೊಟ್ಟರೆ ಗಮನಕ್ಕೆ ಬೇಗ ಪ್ಲೇಟ್ಗೆ ಒಯ್ಯೊತ್ತಿಗೆ ಬೇಗ ಅದು ಬೇಗ ಬಂದು ಕುಡಿತದೆ. ಸಕ್ಕರೆ ಪಾಕವನ್ನ ಹೇಗೆ ಬಟ್ಲಲ್ಲಿ ಇಡ್ತೀರಾ, ತಟ್ಟೆಯಲ್ಲಿ ಇಡ್ತೀರಾ, ಒಳಗಡೆ ಇಡ್ತೀರಾ, ಹೊರಗಡೆ ಇಡ್ತೀರಾ ಹೇಗೆ? ಸರ್ ಈಗ ನಾವು ಜೋನಿ ಮಾಡಿ ಇಟ್ಕೊಂಡು ಪೆಟ್ಟಿಗೆ ಮೇಲ್ಗಡೆ ಮುಚ್ಚಳ ತೆಗಿಬೇಕು, ಸೂಪರ್ ಫಸ್ಟ್ ತೆಗೆದಿಡಬೇಕು. ಮಳೆಗಾಲ ಇಡುವಾಗೆಲ್ಲ ಏನಂತ ಹೇಳಿದ್ರೆ ಮಳೆಗಾಲ ಆದಷ್ಟು ನಾವು ಬಿಸಿ ಇರಬೇಕು. ಸುಮ್ಮನೆ 2 ಸೂಪರ್ ಇಟ್ಕೊಂಡು ನಾವು ಸೂಪರ್ ಇದೆ ಅದ ಮೇಲೆ ನಾವು ಪ್ಲೇಟಲ್ಲಿ ನಾವು ಸಕ್ಕರೆ ಜೋನಿ ಕೊಟ್ಟರೆ ಅದು ಆಗೋದಿಲ್ಲ. 2 ಸೂಪರ್ ಇದ್ರು ಅಲ್ಲ 1 ಸೂಪರ್ ಇದನ್ನು ತೆಗೆದು ಹೊರಗಡೆ ಇಟ್ಟು ಮಳೆಗಾಲ ಇಡೋದೇ ಬೇಡ, ಬರೀ ತಾಯಿ ಕೊಣೆ ಮಾತ್ರ ಇದ್ರೆ ಸಾಕು. ತಾಯಿ ಕೊಣೆಯ ಮೇಲ್ಗಡೆ ಇಡಬೇಕು ಫ್ರೇಮ್ ಮೇಲೆ. ಒಳಗಡೆ ಹೊರಗಡೆ ಇಟ್ಟರೆ ಏನಾಗ್ತದೆ ಇರುವೆ ಬರ್ತದೆ ಮತ್ತೇನು ಬೇರೆ ಅದೇ ಬೆಕ್ಕು ಕಳೆದು ಏನಾದರೂ ಉಪದ್ರ ಆಗ್ತದೆ. ಒಳಗಡೆನೆ ಇಡಬೇಕು ಮತ್ತೆ ಮುಚ್ಚಳ ಇಡಬೇಕು, ಟೊಪ್ಪಿ ಮುಚ್ಚಳ ಅಂತ ಹೇಳುತ್ತೆ ಅದನ್ನು ಇಡಬೇಕು. ತಾವು ಹೇಳಿದಂಗೆ ಮಳೆಗಾಲದಲ್ಲಿ ಮೇಲೆ ತುಪ್ಪ ಸಂಗ್ರಹಿಸುವ ಸೂಪರ್ಗಳನ್ನು ಇಡೋ ಅಗತ್ಯನೇ ಇಲ್ಲ, ಯಾಕಂದ್ರೆ ಜೇನುತುಪ್ಪ ಆ ಸಮಯದಲ್ಲಿ ಶೇಖರಣೆ ಆಗೋದಿಲ್ಲ. ತಾಯಿ ಕೋಣೆಯನ್ನು ಮಾತ್ರ ಇಟ್ಕೊಂಡು ಅದನ್ನು ರಕ್ಷಣೆ ಮಾಡಿಕೊಂಡ್ರೆ ಒಳ್ಳೆಯದು. ಜೇನಿಗೆ ಸಕ್ಕರೆ ಪಾಕ ಕೊಡದೆ ಹೋದರೆ ಏನಾದೀತು ಮಳೆಗಾಲದಲ್ಲಿ? ಸರ್ ನಾವು ಈಗ ಮಳೆಗಾಲದಲ್ಲಿ ಸಕ್ಕರೆ ಕೊಡೋದಿದ್ರೆ ಸರ್ ಸ್ವಲ್ಪ ಸ್ವಲ್ಪ ಜೇನು ಇರ್ತದೆ, ಎಂಟಿ ಏರಿಯಲ್ಲಿ ಜೇನು ಇರ್ತದೆ. ಅದು 1-2 ತಿಂಗಳಾಗುತ್ತೆ. ನಮ್ಮ ಬಾಗಮಂಡಲ ಏರಿಯಾದಲ್ಲಿ ಕೋಲ್ಡಿಗೆ ಬೇಗ ನೊಣಗಳು ಕುಡಿತವೆ. ಆ ಕುಡಿದಾದ ಮೇಲೆ ಮತ್ತೆ ಜೇನು ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಅವಕ್ಕೆ ಅವಕಾಶನೆಲ್ಲ ಮಳೆ ಜಾಸ್ತಿ ಆಗಿತ್ತು, ಹೂ ಸಿಕ್ಕೋದಿಲ್ಲ, ಮತ್ತೆ ಚಳಿ ಅಲ್ಲಿಗೆ ಸಾಯ್ತದೆ, ಇಲ್ಲಾದ್ರೆ ಬಿಟ್ಟು ಹೋಗ್ತದೆ. ಹಾಗಾಗಿ ಅದಕ್ಕಾಗಿ ನಾವು ಹೇಳ ಅಂತ ಹೇಳಿದ್ರೆ ಸ್ವಲ್ಪ ನಾವು ಸಕ್ಕರೆ ಜೇನು ಕೊಟ್ಟರೆ ಸ್ವಲ್ಪ ವಿದ್ಯುತ್ ಜೇನನ್ನು ಆಗಿ ಇಟ್ಕೊಳ್ತಾ ಇದು ಕುಡಿತಾ ಇರ್ತದೆ, ನೊಣಗಳಿಗೆ ರಕ್ಷಣೆ ಸಿಗ್ತದೆ, ಸ್ವಲ್ಪ ಸ್ಟ್ರಾಂಗ್ ಸಿಗ್ತದೆ. ಮತ್ತೆ ಈ ಕಡಂದು ಅಂತ ಹೇಳ್ತೀವಿ ಅದು ಮಳೆಗಾಲದಲ್ಲಿ ಜಾಸ್ತಿ ಬಂದು ಸೇರಿ ಎಲ್ಲ ಸಾಯಿಸಿಬಿಡ್ತದೆ, ಅದಕ್ಕಾಗಿ ನಾವು ಕೊಡಬೇಕು ಅಂತ. ವಾರಕ್ಕೊಂದ್ಸಾರಿ ಪಾಕವನ್ನು ಕೊಟ್ಟರೆ ಸಾಕ ಅಥವಾ ವಾರದಲ್ಲಿ 2 ಸಾರಿ ಕೊಡಬಹುದಾ? ವಾರದಲ್ಲಿ 4-5 ದಿವಸಕ್ಕೆ ಒಂದ್ಸಲ ಕೊಟ್ಟರೆ ಆಗ್ತದೆ, ಅದು ನಾನೊಂದು 10-15 ದಿವಸಕ್ಕೆ ಕೊಡ್ತೀನಿ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಪೆಟ್ಟಿಗೆ ಬಿಟ್ಟು ಹೋಯ್ತು ನೊಣ ಅಂತ ಅನ್ಕೊಂಡು ಹೇಳೋದಿದೆ, ಅದಕ್ಕೆ ಅಲ್ಲಿ ಆಹಾರ ಸಿಗ್ಲಿಲ್ಲ ಅನಾನುಕೂಲ ಆಯ್ತು ಅಂದ್ರೆ ಯಾಕೆ ಇರ್ಲಿಕ್ಕೆ ಹೋಗ್ತದೆ ಅಲ್ವಾ? ಹೌದು ಸರ್, ಅದೇ ಜೇನಿಲ್ಲ ಅಂತ ಹೇಳಿದ್ರೆ ಅದು ಬಿಟ್ಟು ಹೋಗ್ತದೆ ಒಂದು, ಇಲ್ಲಾದ್ರೆ ಅದೇ ಟೈಮಲ್ಲಿ ಎಲ್ಲಾದ್ರೂ ಬಿಟ್ಟು ಹೋದಂತ ಜೇನು ನಿಮಗೆ ಹತ್ರ ಪತ್ರದಲ್ಲಿ ಏನು ಸಿಕ್ಕಿದ್ರೆ ಖಾಲಿ ಪೆಟ್ಟಿಗಿದ್ರೆ ಸೇರಿಸಿಬಿಟ್ಟು ಬೇರೆ ಏನಾದ್ರು ಸ್ಟ್ರಾಂಗ್ ಇದ್ದ ಪೆಟ್ಟಿಗೆ 2 ಫ್ರೇಮ್ ತೆಗೆದುಬಿಟ್ಟು ಇದನ್ನು ತಗೊಂಡೋಗಿ ಅದಕ್ಕೆ ಇಡಿ ಮಧ್ಯದಲ್ಲಿ, ಅದನ್ನು ಸಹ ಉಳಿಸಬಹುದು ನಾವು. ಮಳೆಗಾಲ ಸೇರಿಸಿದ್ರೆ ಆಗೋದಿಲ್ಲ ಅಂತ ಹೇಳಿ ಏನಿಲ್ಲ, ಬೇರೆ ಪೆಟ್ಟಿಗೆಯಿಂದ 2 ಫ್ರೇಮ್ ಕೃತಕ ಜೇನು ಇರುವಂತದನ್ನು ತಗೊಂಡೋಗಿ ಖಾಲಿ ಪೆಟ್ಟಿಗೆ ಇಟ್ಟುಬಿಟ್ಟು ಅದು ಅನ್ನೋಣ ಅದಕ್ಕೆ ಬಾಚಿ ಹಾಕಿ ಅದು ಸರಿ ಸೇರ್ತದೆ. ಮಳೆಗಾಲದಲ್ಲಿ ಸಂತಾನಾಭಿವೃದ್ಧಿ ಹೆಚ್ಚಾಗ್ತದ ಬೇಸಿಗೆಯಲ್ಲಿ ಅಥವಾ ಚಳಿಗಾಲ ಶುರು ಆದ್ಮೇಲೆ ಕಾಣ್ತದ ಹೇಗೆ? ಮಳೆಗಾಲದಲ್ಲಿ ಮೊಟ್ಟೆ ಇಕ್ಕೋದು ರಾಣಿ ಏನು ಮಾಡೋದಿಲ್ಲ, ಏನು ಅಂತ ಹೇಳಿದ್ರೆ ಅದು ಜೇನು ಕಡಿಮೆ ಆಗದಾಗೆ ಏರಿ ಹಳೆದಾಗ್ತದೆ. ನಾವು ಮಳೆಗೆ ಹೋದಾಗೆ ಸುಮಾರು ಈ ಡಿಸೆಂಬರ್ ಕಳೆದಾಗೆ ಅದನ್ನು 8 ಏರಿ ತಾಯ್ಕೊಂಡಲ್ಲಿ ಇದ್ರು ಅದನ್ನು ಸೈಡ್ ಸೈಡ್ ಅಲ್ಲಿ ಹಳೆ ಏರಿ ಇರ್ತದೆ, ಅದನ್ನು ಫಸ್ಟ್ ನಾವು ಕಟ್ ಮಾಡಿ ತೆಗಿಬೇಕು. ತೆಗೆದು ನಾವು ಅದನ್ನು ಹೊಸ ಏರಿ ಕಟ್ಟುವಾಗೆ ನಾವು ಹೊಸದಾಗಿ ಮಾಡಬೇಕು. ಹೊಸದಾಗಿ ಕಟ್ಟಿ ಹೂ ಸಿಕ್ಕಿದಾಗೆ ರಾಣಿ ಕೆಲಸ ಮಾಡ್ತದೆ, ಮತ್ತೆ ಏರಿ ಆದ ಮೇಲೆ ಮೊಟ್ಟೆ ಇಕ್ಕುತ್ತದೆ. ಮೊಟ್ಟೆ ಇಕ್ಕೋದು ಫೆಬ್ರವರಿ ಮಾರ್ಚ್ ಇಂದ ಸ್ಟಾರ್ಟ್ ಮಾಡ್ತದೆ. ತಾವು ಹೇಳೋ ಪ್ರಕಾರ ನಿಮ್ಮ ಅನುಭವದ ಪ್ರಕಾರ ಮಳೆಗಾಲದಲ್ಲಿ ಜೇನುತುಪ್ಪನೂ ಸಂಗ್ರಹಣೆ ಆಗೋದಿಲ್ಲ, ಮತ್ತೆ ಮೊಟ್ಟೆನೂ ಹಾಕೋದು ಬಹಳ ಕಡಿಮೆ, ಸಂತಾನ ಅಭಿವೃದ್ಧಿನೂ ಅಷ್ಟಕ್ಕಷ್ಟೇ, ಆದರೆ ಕುಟುಂಬವನ್ನ ಕಾಪಾಡಲಿಕ್ಕೆ ರೈತರು ಸಕ್ಕರೆ ಪಾಕವನ್ನ ನಿರಂತರವಾಗಿ ಕೊಟ್ಕೊಂಡ್ರೆ ಒಳ್ಳೇದೆ ಅಲ್ವಾ? ಹೌದು ಸರ್, ಹೌದು. ಮಳೆಗಾಲದಲ್ಲಿ ಜೇನಿಗೇನು ವೈರಿಗಳು ಕಾಣ್ತವೆ, ಹೇಗೆ ರಕ್ಷಣೆ ಮಾಡಬೇಕು? ತಾವು ಹೇಳ್ತಾ ಇದ್ರಿ ಮರನಾಯಿ, ಹಾಗೆ ಕಣಜ, ಬಸವನಹುಳು, ಪಕ್ಷಿಗಳು ಇತ್ಯಾದಿಗಳಿಂದ ಹೇಗೆ ರಕ್ಷಣೆ ಮಾಡಬಹುದು, ಹಾಗೆ ಈ ಕಡೆ ತುಪ್ಪ ಇಡುವ ಬೇಸಿಗೆಯಲ್ಲೂ? ಸರ್ ಜೇನು ಪೆಟ್ಟಿಗೆಗೆ ಏನಂತ ಹೇಳಿದ್ರೆ ಮೇನ್ ಆಗಿ ನಾವು ಒಂದು ಸ್ಟ್ಯಾಂಡ್ ಅನ್ನು ಉಪಯೋಗ ಮಾಡಬೇಕು ಫಸ್ಟ್. ಈ ಸ್ಟ್ಯಾಂಡ್ ಇಲ್ಲದಿದ್ರೆ ಇರುವೆಗಳು ಚೌಳಿ ಬರ್ತದೆ, ಇನ್ನು ಬೇರೆ ಇರುವೆಗಳು ಈ ನಾವು ಕೊಲೆ ಇರುವೆ ಅಂತ ಹೇಳ್ತೀವಿ ಅದು ಎಲ್ಲ ತೊಂದರೆ ಆಗ್ತದೆ. ಅದಕ್ಕೆ ಫಸ್ಟ್ ಇಡಬೇಕಾದ ಸ್ಟ್ಯಾಂಡ್, ಸ್ಟ್ಯಾಂಡ್ ಮೇಲೆ ಪೆಟ್ಟಿಗೆ ಇಟ್ಟರೆ ಸ್ವಲ್ಪ ಕಂಟ್ರೋಲ್ ಆಗ್ತದೆ. ಮತ್ತೆ ಮುಖದ್ವಾರ ಧರಿಸಬೇಕು, ಮುಖ ಪೆಟ್ಟಿಗೆ ಅಂತ ಹೇಳ್ತೀವಿ ನಾವು ಅದನ್ನು ಧರಿಸಿದ್ರೆ ನಾವು ಈ ಕಡಂದು ಅಂತ ಹೇಳ್ತೀವಿ ಅದನ್ನು ಬರುವಂಥದ್ದು ತಡಿಬಹುದು. ಮತ್ತೆ ನೌಕೆ ಅಂತ ಹೇಳ್ತೀವಿ ಅದು ಮೇಲ್ಗಡೆ ಮಳೆಗಾಲ ಸೇರೋದು ಜಾಸ್ತಿ, ಅದಕ್ಕೆ ನಾವು 10-15 ದಿವಸಕ್ಕೆ ಒಂದ್ಸಲ ಅಡಿಮಣೆಯನ್ನು ಚೆನ್ನಾಗಿ ಶುಚಿ ಮಾಡಿ ಇಡಬೇಕು, 10 ದಿವಸಕ್ಕೆ ಒಂದ್ಸಲ ಮಾಡಲೇಬೇಕು. ಮತ್ತೆ ಜಾಸ್ತಿ ನಾವು ಮಳೆಗಾಲದಲ್ಲಿ ಸೂಪರ್ ಏನಾದ್ರು ಇದ್ರೆ ಅದನ್ನೆಲ್ಲ ತೆಗಿಬೇಕು, ಬರೀ ತಾಯಿ ಕೊಣೆ ಮಾತ್ರ ಇದ್ರೆ ಸಾಕು, ತಾಯಿ ಕೊಣೆ ಅಡಿಮಣೆ ಮುಚ್ಚಳ ಇದನ್ನು ಮಾತ್ರ. ಜಾಸ್ತಿ ಜಾಗ ಇದ್ರೆ ಅದು ಈ ಜೇಡ ಸೇರೋದು ಮತ್ತೆ ಬೇರೆ ಬೇರೆ ರೀತಿಯ ಮೇಣ ಚಿಟ್ಟೆಗಳೆಲ್ಲ ಸ್ಟಾರ್ಟ್ ಆಗ್ತದೆ, ಅದಕ್ಕೆ ಆದಷ್ಟು ನಾವು ಜಾಗ ಖಾಲಿ ಬಿಡಬಾರ್ದು. ನೋಡಿ, ಜೇನು ಸಾಕಾಣಿಕೆಯಲ್ಲಿ ಏನು ಕೆಲಸ ಇಲ್ಲ ಅಂತ ಅನ್ಕೊಳ್ಬಾರ್ದು. ವಾರಕ್ಕೊಂದ್ಸಾರಿ ಅಥವಾ ದಿನಾನು ಗಮನಿಸ್ತಾ ಇದ್ರೆ ಏನೇನು ವ್ಯತ್ಯಾಸ ಆಗ್ತಾ ಇರತ್ತೆ ಅನ್ನೋದನ್ನ ನೋಡಿಕೊಂಡು ಅದನ್ನ ಮಾರ್ಪಾಡು ಮಾಡ್ಕೊಳ್ತಾ ಸುಧಾರಣೆ ಮಾಡ್ಕೊಳ್ತಾ ಹೋದ್ರೆ ತುಂಬಾ ಒಳ್ಳೇದು. ಕಣಜ ಮತ್ತು ಮರನಾಯಿದ ಬಗ್ಗೆ ಹೇಳ್ತಾ ಇದ್ರಿ, ಬಸವನ ಹುಳುನು ತೊಂದರೆ ಕೊಡುತ್ತೆ, ಕೆಲವೊಬ್ರು ಹೇಳ್ತಾರೆ ಹಾವುಗಳು ಸಹ ಸೇರ್ಕೊಳ್ತಾವ ಅಂತ ಅನ್ಕೊಂಡು ಏನಂತೀರಿ? ಹಾವುಗಳು ಇರ್ತದೆ ಸರ್, ಏನು ಗೊತ್ತಾ, ನಾವು ಮಳೆಗಾಲದಲ್ಲಿ ಸುಮಾರು ಎಲ್ಲ ಪೆಟ್ಟಿಗೆಗಳು ಹಾಳೆ, ಅಡಿಕೆ ಹಾಳೆ ಸಿಗ್ತದೆ, ಹಾಳೆಯ ಮೇಲೆಗೆ ನಾವು ಪ್ಲಾಸ್ಟಿಕ್ ಕವರ್ ಮಾಡ್ತೀನಿ. ಈ ಪ್ಲಾಸ್ಟಿಕ್ ಕವರ್ ಅಡಿಯಲ್ಲಿ ಈ ಮರ ಅಂತ ಹೇಳ್ತೀವಿ, ಅದು ಸ್ವಲ್ಪ ಇರ್ತದೆ, ನಾವು ತೆಗಿಯೋತ್ತಿ ಸ್ವಲ್ಪ ಜಾಗ್ರತೆಯಾಗಿ ಮಾಡಬೇಕು. ನಾವು 10 ದಿವಸಕ್ಕೆ ಒಂದ್ಸಲ ಕ್ಲೀನ್ ಮಾಡೋ ತೆಗಿಯತ್ತಿ ಸ್ವಲ್ಪ ಸಮಾಧಾನದಲ್ಲಿ ತೆಗಿಬೇಕು. ಮತ್ತೆ ಪೆಟ್ಟಿಗೆ ಒಳಗಡೆ ಸೇರೋದಿಲ್ಲ, ಯಾವುದೇ ಕಾರಣಕ್ಕೂ ಒಳಗಡೆ ಸೇರೋದಿಲ್ಲ. ಹೊರಗಡೆ ಮುಚ್ಚಳದ ಮೇಲುಗಡೆ ಪ್ಲಾಸ್ಟಿಕ್ ನಾವು ಹಾವಿಗೆ ಹಾಕಿದ್ರೆ ಅಲ್ಲಿ ಹಾವು ಇರ್ತದೆ ಅಷ್ಟೇ, ಮತ್ತೆ ಬೇರೆ ಏನು ತೊಂದರೆ ಇಲ್ಲ. ಹೌದು, ಎಂತ ವಿಷದ ಹಾವ ವಿಷ ಇಲ್ಲದ ಹಾವ ವಿಷ ಇರ್ಬೋದು ಸರ್, ಈ ಮರ ಕಾಡಲ್ಲೆಲ್ಲ ಇರುವಂತದ್ದು ಕೆಲವು ಬೇರೆ ಬೇರೆ ರೀತಿಯ ಹಾವು ಇರ್ಬೋದು, ನಾವು ಜಾಗ್ರತೆ ವಹಿಸೋದು ನಮ್ಮ ಕೆಲಸ. ಜೇನು ನೊಣಗಳನ್ನ ಹಾವು ತಿನ್ನುತ್ತಾ? ಇಲ್ಲ ಸರ್, ಹಾವು ಏನು ತಿನ್ನೋದಿಲ್ಲ. ಬಸವನ ಹುಳಿವಿನ ಕಾಟ ನಿಮ್ಮ ಈ ಭಾಗದಲ್ಲಿ ತನ್ನ ಮನೆ ಸುತ್ತಮುತ್ತ ಹೇಗಿದೆ? ಜೇನು ನೊಣಗಳನ್ನ ತಿಂದು ಹಾಳು ಮಾಡಲಿಕ್ಕೆ ತುಂಬಾ ಕೆಲಸ ಮಾಡುತ್ತಾ ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತಾ? ಹೇಗೆ ಅದನ್ನು ನಿಯಂತ್ರಣ ಮಾಡೋದು? ಸರಿ, ಬಸವನ ಹುಳು ಅಂತ ಹೇಳಿದ್ರೆ ಈಗ ನಾವು ಅಡಿಮನೆಯಲ್ಲಿ ನಾವು ಚೆನ್ನಾಗಿ ಸ್ಟ್ಯಾಂಡ್ ಅಲ್ಲಿ ಹಾಕಿಟ್ರೆ ಸ್ಟ್ಯಾಂಡ್ಗೆ ಏನು ಮಾಡಬೇಕು ಅಂತೇಳಿದ್ರೆ ನಾವು ಒಂದು ಗ್ರೀಸ್ ಹಾಕಬೇಕು, ಇಲ್ಲದ್ರೆ ವೇಸ್ಟ್ ಆಯಿಲ್ ಅದನ್ನು ಹಾಕಿಡ್ಬೇಕು ಅದರ ಬುಡದಲ್ಲಿ. ಹಾಗಾದ್ರೆ ಮೇಲೆಗೆ ಹತ್ತೋದಿಲ್ಲ ಮೇಯ್ನ್ ಆಗಿ, ಅದು ಹತ್ತಿದ್ರೆ ನಾವು ಹಾಗೆ ಕಲ್ಲು ಮೇಲೆ ಎಲ್ಲ ಇಟ್ಟರೆ ಬಸವನ ಹುಳ ಮತ್ತೆ ಬೇರೆ ಬೇರೆ ಇರುವೆಗಳು ಸೇರೋದು ಹಾಗೆ ಫಸ್ಟು, ಮತ್ತೆ ಇಲ್ಲ ಏನೋ ಬೂದಿ ಇದನ್ನು ಹಾಕ್ಬೋದು, ಬಸವನ ಹುಳದ ಕಂಟ್ರೋಲ್ ಮಾಡ್ಬೋದು ಮಳೆಗಾಲಕ್ಕೆ. ಒಟ್ಟಾರೆ ನಿಮಗೆ ಜೇನು ಸಾಕಾಣಿಕೆ ಇಷ್ಟವಾಗಿದೆ, ಅದರಿಂದ ಅನುಕೂಲವನ್ನು ಕಂಡಿದ್ದೀರಿ, ಹಾಗೆ ವರ್ಷ ವರ್ಷಕ್ಕೂ ಹೆಚ್ಚಿಗೆ ಮಾಡ್ಕೊಂತ ಹೋಗ್ತದ್ರಿ. ಜೇನು ಕುಟುಂಬಗಳನ್ನ ವಿಭಾಗ ಮಾಡೋದು ಹೆಚ್ಚಿಗೆ ಮಾಡ್ಕೊಳ್ಳೋದು ಯಾವ ಸಂದರ್ಭ? ಸರ್, ಇವಾಗ ಮಾರ್ಚ್ ಟೈಮ್ ಅದರದ್ದು ಸೀಸನ್ ಬರ್ತಾ ಉಂಟು. ಗಂಡು ನೋಣ ಆಯ್ತು ಅಂತ ಹೇಳಿದ್ರೆ ನೋಣ ಸಂಖ್ಯೆ ಜಾಸ್ತಿ ಆಯ್ತು, ಡಿವೈಡ್ ಆಗುವ ಸಮಯ ಬಂತು ಅಂತ ಹೇಳ್ಬೋದು. ನಾವು ಗಂಡು ನೋಣ ಬರೋದು ಯಾವ ತರ ಅಂತ ಹೇಳಿದ್ರೆ ಅದ್ರ ಏರಿ ಗೊತ್ತಾಗ್ತದೆ, ಆ ಕಡೆ ಈ ಕಡೆ ತಾಯಿಕೊಣೆ ಎರಡು ಸೈಡಿನಲ್ಲಿ ಅದು ಮೊಟ್ಟೆ ಇಕ್ಕೋದು ಜಾಸ್ತಿ. ಆ ಗಂಡು ನೋಣ ಏರಿಯನ್ನು ನಾವು ಕಟ್ ಮಾಡಿ ತೆಗಿತಾ ಇರಬೇಕು, ಒಂದು 15 ದಿವಸಕ್ಕೆ ಒಂದ್ಸಲ ನೋಡಿದ್ರೆ ಗೊತ್ತಾಗ್ತದೆ. ಸೈಡಿನಲ್ಲಿ ಗಂಡು ನೋಣದ ಏರಿಯನ್ನು ಕಟ್ ಮಾಡಿ ತೆಗೆದ್ರೆ ಸ್ವಲ್ಪ ಸಂಸಾರ ಜಾಸ್ತಿ ಆಗ್ತದೆ. ಮತ್ತೆ ರಾಣಿನ ಮೊಟ್ಟೆ ಹಾಕುವ ಅಂತ ಇದು ಪಾಯಿಂಟ್ ಏನಾದ್ರು ಗೊತ್ತಾಯ್ತು ಅಂತಂದ್ರೆ ನೀವೊಂದು ಎರಡು ಪಾಯಿಂಟ್ ಇದ್ರೆ ಅದನ್ನು ತೆಗೆದು ಬೇರೆ ಕಡೆ ಇಟ್ಕೊಳ್ಳಿ, ರಾಣಿ ಎಲ್ಲಿದೆ ಅಂತ ಫಸ್ಟ್ ನೋಡಿಕೊಳ್ಳಿ. ರಾಣಿಯನ್ನು ತೆಗೆದು ಬೇರೊಂದು ತಾಯಿಗೊಣೆಗೆ ಸೆಟ್ ಮಾಡಿ ಅದನ್ನು ತಗೊಂಡಾಗ ಒಂದು 100 ಮೀಟರ್ಷ್ಟು ದೂರದಲ್ಲಿ ಇಡಬೇಕು. ನೀವು ರಾಣಿ ನೊಣನು ಮತ್ತು ಅಲ್ಲಿ ಒಂದು ಎರಡು ಪ್ರೇಮ ನೊಣಗಳು ನೊಣ ಸಮ ಇರಬೇಕಾಗ್ತದೆ. ಮತ್ತೆ ರಾಣಿ ಪಾಯಿಂಟ್ ಇರುವಂತದ್ದು ಒಂದನ್ನು ಅದೇ ಪೆಟ್ಟಿಗೆಯಲ್ಲಿ ಇಡಬೇಕು, ಆ ತರ ಮಾಡಬೇಕು. ಈಗ ರಾಣಿ ನೊಣ ನಮಗೆ ಸಿಗಲಿಲ್ಲ, ಅದೇ ಪೆಟ್ಟಿಗೆಯಲ್ಲಿ ಬಿಟ್ಟು ಹೊಸದಾಗಿ ರಾಣಿ ಬರೋದನ್ನ ಗಮನಿಸಿಕೊಂಡು ಅದನ್ನ ಬೇರೆ ಕಡೆ ತೆಗೆದುಕೊಂಡು ಹೋದ್ರೆ ಅನುಕೂಲ ಆಗೋದಿಲ್ವಾ? ಆಗ್ತದೆ ಸರ್, ಆದ್ರೆ ಏನಂತೇಳಿ ಈ ರಾಣಿದೊಂದು ಸ್ಮೆಲ್ ಇರ್ತದೆ ಈ ನೊಣಗಳಿಗೆ, ಇದನ್ನು ನಾವು ತಗೊಂಡೋಗಿ ಬೇರೆ ಕಡೆ ಇದೇ ಜಾಗದಲ್ಲಿ ನಾವು ಪಾಲ್ ಮಾಡೋದು ಅಂತಂದ್ರೆ ಇದೇ ಜಾಗದಲ್ಲಿ ರಾಣಿ ಇದ್ದು ರಾಣಿ ಕಣ ಪಾಯಿಂಟ್ ಅಂತ ತಗೊಂಡು ದೂರದಲ್ಲಿ ಇಟ್ಟು ರಾಣಿ ಇಲ್ಲ ಅಂತೇಳಿ ಅದು ಸ್ಮೆಲ್ಗೆ ಮಾಮೂಲಿ ಹೂಗೆ ಹೋಗ್ತದೆ, ಸೀದಾ ಬರೋದು ನೇರವಾಗಿ ನಾವು ಎಲ್ಲಿಂದ ತಗೊಂಡು ಹೋಗ್ತೀವಿ ಅದೇ ಜಾಗ ಬರ್ತದೆ. ಅದಕ್ಕೆ 100 ಮೀಟರ್ ದೂರದಲ್ಲಿ ಇಡಬೇಕು ನಾವು ಪಾಲ್ ಮಾಡಿ. ರಾಣಿನೇ ತಗೊಂಡೋಗಿ ನಾವು 100 ಮೀಟರ್ ದೂರದಲ್ಲಿ ಇಟ್ಟರೆ ಇಲ್ಲಿ ಬರುವಂಥದ್ದು ಮಾತ್ರ ಬರ್ತದೆ, ಅಲ್ಲಿಗೆ ಹೋಗುವಂಥದ್ದು ಅಲ್ಲಿಗೆ ಹೋಗ್ತದೆ. ಜೇನು ತುಪ್ಪದಲ್ಲೇ ಜೇನು ಕುಟುಂಬಗಳನ್ನು ನೀವು ಭಾಗ ಮಾಡಿ ಅಭಿವೃದ್ಧಿಪಡಿಸಿ ಇತರರಿಗೆ ಕೊಟ್ಟಿದ್ದೀರಲ್ವಾ? ಓ ಸರ್, ಕಲ್ಸಲ್ಲ ಒಂದು 15 ಪೆಟ್ಟಿಗೆ ಅಷ್ಟು ನಾನು ಬೇರೆ ಎಲ್ಲ ತಂದುಕೊಟ್ಟರು, ಅವರಿಗೆ ನಾನು ಸೇರಿಸಿಕೊಟ್ಟಿದ್ದೀನಿ. ಅವರು ಸುಮಾರು 1,000-1,200 ರೂಪಾಯಿ ಎಲ್ಲ ಕೊಡ್ತಾರೆ ಒಂದು ಜೇನು ಕುಡಿಗೆ. ಒಟ್ಟಾರೆ ಜೇನು ಕೃಷಿ ನಿಮಗೆ ಹೇಗೆ ಹಿಡಿಸಿದೆ, ಇದರಲ್ಲಿ ನೀವು ಕಂಡ ಅನುಭವಗಳನ್ನು ಗಮನಿಸಿಕೊಂಡ್ರೆ ಒಬ್ಬ ಕೃಷಿಕನಿಗೆ ಹೇಗೆ ಪ್ರಯೋಜನಕಾರಿ ಅಂತ ಹೇಳ್ತೀರಿ? ಮೇನ್ ಆಗಿ ಬೇಕಾಗಿರೋದಂತೆ ನಾವು ಜೇನು ಕೃಷಿಯಲ್ಲಿ ನಮ್ಗೆ ಸ್ವಲ್ಪ ತಾಳ್ಮೆ ಬೇಕು, ಸಮಾಧಾನ ಬೇಕು. ಇವತ್ತು ಜೇನು ಪೆಟ್ಟಿ ತಂದು ನಾಳೆ ಜೇನು ಸೇರಿಸೋದು ಮತ್ತೆ ನಾವು ಅಲ್ಲಿ ಬಿಟ್ಟು ಬಿಟ್ಟರೆ ಆಗೋದಿಲ್ಲ, ಅದನ್ನು ವರ್ಷ ಪೂರ್ತಿ ಒಂದು 10 ದಿವಸಕ್ಕೊಂದ್ಸಲ ನಾವು ಗಮನ ತಗೊಳ್ಬೇಕು. ಅದರಲ್ಲಿ ಹೇಗಿದೆ ಜೇನು ಒಕ್ಕಲು ಹೇಗಿದೆ ಏನು ಅಂತೇಳಿ ನಾವು ನೋಡ್ತಾ ಇದ್ರೆ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಜೇನು ಕೃಷಿ ಇರುವಂತ ಲಾಭ ಬೇರೆ ಯಾವುದರಲ್ಲಿ ಇಲ್ಲ. ಜೇನು ತುಪ್ಪ ತೆಗಿಲಿಕ್ಕೆ ಮಿಷಿನ್ ಅನ್ನು ಇಟ್ಕೊಂಡಿದ್ದೀರಲ್ವಾ? ಆ ಜೇನು ಮಿಷಿನ್ ಇದೆ ಸರ್, ಕೈಯಲ್ಲಿ ಏನು ಮಾಡುವಾಗಿಲ್ಲ, ಎಲ್ಲ ಮಿಷಿನಲ್ಲೇ ನಾನು ತೆಗೆಯೋದು. ಕೈಲಿ ಮಾಡೋದಕ್ಕೂ ಈ ಮಿಷಿನ್ನಲ್ಲಿ ಮಾಡೋದಕ್ಕೂ ಏನು ವ್ಯತ್ಯಾಸವನ್ನು ಕಾಣ್ತೀರಿ? ಸರ್, ನಾವು ಮಿಷಿನಲ್ಲೇ ತೆಗೆದ್ರೆ ಜೇನು ಹುಳಿ ಅಂಶ ಏನು ಬರೋದಿಲ್ಲ, ಬೇರೆ ಮೇಣ ಅಂಶ ಮತ್ತೆ ಮೊಟ್ಟೆ ಇದು ಏನಾದರೂ ಇದ್ರೆ ಎಲ್ಲ ಹುಳಿ ಅಂಶ ಜಾಸ್ತಿ ಬರ್ತದೆ ಕೈಯಲ್ಲಿ ಪ್ರೆಸ್ ಮಾಡಿದರೆ, ಯಾಕೆ ಕೈಯಲ್ಲಿ ನಾವು ತೆಗೆಯುವಾಗಿಲ್ಲ. ಒಳ್ಳೆ ಅನುಭವಗಳನ್ನು ಹಂಚಿಕೊಂಡ್ರಿ ಪುರುಷೋತ್ತಮ ಅವರೇ, ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರೆ, ಮಡಿಕೇರಿಯಿಂದ 50 ಕಿಲೋಮೀಟರ್ ದೂರದಲ್ಲಿರುವ ಮಡಿಕೇರಿ ತಾಲೂಕು ತನ್ನಿಮನೆ ಗ್ರಾಮದ ಕಾಂತಿಲಮನೆ ಎಸ್ ಪುರುಷೋತ್ತಮ ಅವರ ಜೇನು ಕೃಷಿಯಲ್ಲಿನ ಅನುಭವಗಳನ್ನು ಇದುವರೆಗೆ ಆಲಿಸಿಕೊಂಡ್ರಿ. ಪುರುಷೋತ್ತಮ ಅವರ ತಾಯಿ ಕಮಲಾ ಅವರು, ಪತ್ನಿ ಮಾಲಿನಿ, ಮಗ ವಿನೀತ್, ಮಗಳು ಕೃತಿ ಇವರು ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ, ವಿಚಾರಗಳನ್ನು ತಿಳ್ಕೊಂಡು ಸಹಕರಿಸಿದ್ದಾರೆ. ಪುರುಷೋತ್ತಮ ಅವರು ಜೇನು ಕೃಷಿಯಲ್ಲಿ ಚೆನ್ನಾಗಿ ಅನುಭವ ಪಡೆದುಕೊಂಡವರು, ಹಾಗೆ ಅಭಿವೃದ್ಧಿಯನ್ನು ಕಂಡುಕೊಂಡಿದ್ದಾರೆ, ಅನೇಕರಿಗೆ ತರಬೇತಿಯನ್ನು ಕೊಟ್ಟಿದ್ದಾರೆ, ಇಲ್ಲಿ ಬಂದು ವಿಚಾರಗಳನ್ನು ತಿಳ್ಕೊಂಡು ಹೋಗಿರೋರು ಇದ್ದಾರೆ. ಹಾಗೆ ಭಾಗಮಂಡಲದ ಜೇನು ಕೃಷಿ ತರಬೇತಿ ಕೇಂದ್ರದಲ್ಲೂ ಆಸಕ್ತ ರೈತರಿಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ಅವರ ಸಂಖ್ಯೆ ಹೀಗಿದೆ, ವಿಶೇಷತೆಗಳಿಗೆ ಅವ್ರ ಜೊತೆಗೆ ನೀವು ಮಾತನಾಡ್ಬೋದು. 9449924 8 9449924 8 ಮತ್ತೊಂದು ಸಂಖ್ಯೆ ಇದೆ, 63 61 34 02 35 63 61 34 02 35. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಈಗ ನಿಮಗಾಗಿ ಒಂದು ಹಾಡು ಕೇಳುಗರೆ, ಹಾಡಿದ್ದಾರೆ ಕುಮಾರಿ ವೈಭವಿ. ಈ ಗೀತೆಯೊಂದಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ನಾಳಿನ ಕಿಸಾನ್ ವಾಣಿಯಲ್ಲಿ ಕೃಷಿಯಲ್ಲಿ ಉಪಕಾರಿ ಸೂಕ್ಷ್ಮಾಣುಜೀವಿಗಳು, ಈ ಬಗ್ಗೆ ಡಾಕ್ಟರ್ ಎಂ ಕೆ ನಾಯಕ್ ಅವರಿಂದ ವಿಚಾರ ಪ್ರಸ್ತಾಪ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೆಳಗರೆ ಈಗ ನಿಧನ ಸುದ್ದಿ. ಕುಟ್ಟ ನಿವಾಸಿ ಮುಕ್ಕಟ್ಟಿರ ಸೋಮಯ್ಯ ಇಂಗ ಇಂದು ಪಲಕ 11 ಗಂಟೆಗೆ ಮರಣಪಟ್ಟಿದೆ. 94 ವಯತ್ತಿರ ಮುಕ್ಕಟ್ಟಿರ ಸೋಮಯ್ಯ ಇಂಗ ಡಾಕೇರಿ ಕಾರ್ಯ ನಾಳೆ ಪಲಕ 11 ಗಂಟೆಗೆ ನಡಪಂದು ಒಕ್ಕಕರ ಅರಿಚಿಟ್ಟಿದ್ದು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಎಜುಕೇಷನ್ ಟ್ರಸ್ಟ್. ಇದರ ಸ್ಥಾಪಕಾಧ್ಯಕ್ಷರಾದ ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆಂಗ್ಲ ಮಾಧ್ಯಮದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ನಿರಂತರವಾಗಿ ಶ್ರಮಿಸುತ್ತಾ ಎಸ್ಎಸ್ಎಲ್ಸಿಯಲ್ಲಿ ಸತತ 12 ವರ್ಷಗಳಿಂದ ಶೇಕಡ 100ರಷ್ಟು ಫಲಿತಾಂಶ ಪಡೆಯುತ್ತಿರುವ ಗ್ರಾಮೀಣ ಭಾಗದ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೆನ್ನಬಾಣೆ. ಸುದ್ದಿ ಜೊಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆನ ಕಡೆಯಿಂದ ಹಸಿರು ಕ್ರಾಂತಿನ ಹರಿಕಾರ ಮಾಜಿ ಉಪ ಪ್ರಧಾನಿ ದಿವಂಗತ ಡಾಕ್ಟರ್ ಬಾಬು ಜಗಜೀವನ್ ರಾಮ್ನವರ 116ನೇ ಹುಟ್ಟುಹಬ್ಬನ ಮಡಿಕೇರಿನ ಸಮಾಜ ಕಲ್ಯಾಣ ಇಲಾಖೆನ ಕಚೇರಿಯಲ್ಲಿ ಆಚರಿಸಿದೋ. ಜಿಲ್ಲಾಧಿಕಾರಿ ಡಾಕ್ಟರ್ ವಿಸಿ ಸತೀಶ್, ಜಿಲ್ಲಾ ಪಂಚಾಯತ್ ಸಿಇಒ, ಸಮಾಜ ಕಲ್ಯಾಣ ಇಲಾಖೆನ ಉಪನಿರ್ದೇಶಕರು ದಿವಂಗತ ಡಾಕ್ಟರ್ ಬಾಬು ಜಗಜೀವನ್ ರಾಮ್ನವರ ಪಾಠಕ್ಕೆ ಹೂ ಹಾಕಿ ಗೌರವಿಸಿದೋ. ಈ ಸಂದರ್ಭ ಮಾತಾಡಿದ ಸಮಾಜ ಕಲ್ಯಾಣ ಇಲಾಖೆನ ಉಪನಿರ್ದೇಶಕರು, ಅಭಿವೃದ್ಧಿಯಾಗುತ್ತಿರುವ ದೇಶಗಳ ಪಟ್ಟಿಗೆ ಭಾರತನ ಸೇರಿಸುವ ಕಾರ್ಯದಲ್ಲಿ ಜಗಜೀವನ್ ರಾಮ್ನವರ ಶ್ರಮ ಮಹತ್ವದಾಗಿದ್ದು ಕೃಷಿ ರಕ್ಷಣಾ ಸಚಿವರಾಗಿ ಅವರ ಸೇವೆ ನೆನಪು ಮಾಡಿಕೊಂಬಂತದ್ದು ಅಂತ ಹೇಳ್ದು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಕಡೆಯಿಂದ ವರಸೋಳು ಕೊಡುವ ಹೆಸರುಪಟ್ಟ ಗೌರಮ್ಮ ದತ್ತಿ ಪ್ರಶಸ್ತಿಗೆ ಕೊಡಗು ಜಿಲ್ಲೆಗೆ ಮಾತ್ರ ಸೇರಿದ ಮಹಿಳಾ ಬರಹಗಾರ್ತಿಗಳಿಂದ ಅವು ಬರೆದು ಪ್ರಕಟ ಮಾಡಿರುವ ಕನ್ನಡ ಭಾಷೆನ ಪುಸ್ತಕಗಳನ್ನ ಆಹ್ವಾನ ಮಾಡಿದ್ದು 2022-23 ಸಾಲಿನ ಪ್ರಶಸ್ತಿ ಪುರಸ್ಕಾರಕ್ಕೆ ಅರ್ಜಿ ಹಾಕಿಕೆ ಆಸಕ್ತಿ ಇರುವ ಕೊಡಗಿನ ಬರಹಗಾರ್ತಿಗ ಅವು ಬರೆದಿರುವ ಪುಸ್ತಕದ 4 ಪ್ರತಿಗಳೊಟ್ಟಿಗೆ ಅರ್ಜಿನ ಅಧ್ಯಕ್ಷರು ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸುದರ್ಶನ ಸರ್ಕಲ್ ಮಡಿಕೇರಿ ಇಲ್ಲಿಗೆ ಇದೇ ತಿಂಗಳ 20ನೇ ತಾರೀಕಿನೊಳಗೆ ತಲುಪಿಸೋಕುಂತ ಪರಿಷತ್ನ ಅಧ್ಯಕ್ಷರು ತಿಳಿಸಿಯೋಳು. ಕರ್ನಾಟಕ ಮಾಸ್ಟರ್ಸ್ ಅಥ್ಲೆಟಿಕ್ ಅಸೋಸಿಯೇಷನ್ನ ಕಡೆಯಿಂದ ನಡೆದ 42ನೇ ರಾಷ್ಟ್ರೀಯ ವೆಟರನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಪೈಪೋಟಿಲಿ ಮಡಿಕೇರಿನ ಜಿಲ್ಲಾಸ್ಪತ್ರೆನ ಶುಶ್ರೂಷಕ ಅಧಿಕಾರಿ ಬಿ ವಸಂತಿನವು 400 ಮೀಟರ್ ಓಟಲಿ ಬೆಳ್ಳಿ ಪದಕ, ಹಂಗೆ 100 ಮೀಟರ್ ಓಟಲಿ ಕಂಚಿನ ಪದಕ ಪಡ್ಕೊಂಡು ಅಂತಾರಾಷ್ಟ್ರೀಯ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಳು. ಇವು ಬೇರೆ ಬೇರೆ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಕೊಡಗು ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯನ ಪ್ರತಿನಿಧಿಸಿಯೋಳು. ಮಡಿಕೇರಿನ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿಯಲ್ಲಿ ಇದೇ ತಿಂಗಳ 11ನೇ ತಾರೀಕಿಂದ ಮೇ 14ನೇ ತಾರೀಕು ಮುಟ್ಟ ದಿನಕ್ಕೆ 2 ಗಂಟೆಗಳಂಗೆ 29 ದಿನಗಳ ಈಜು ತರಬೇತಿ ಬೇಸಿಗೆ ಶಿಬಿರ ನಡೆಯಕೊಟ್ಟು ಆಸಕ್ತಿ ಇರುವ 8 ವರ್ಷದ ಮೇಲೆ ಇರುವ ಮಕ್ಕ ಹೆಚ್ಚಿನ ಮಾಹಿತಿ ಮತ್ತು ನೋಂದಣಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರನ್ನ ಭೇಟಿ ಮಾಡಕ್ಕೆ. ಮೂರ್ನಾಡು ಉಪಕೇಂದ್ರದಿಂದ ಹೊರಹೋಗುವ ಮರಗೋಡು ಫೀಡರ್ಲಿ ತುರ್ತು ಕಾರ್ಯ ಇರುವುದರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ 5 ಗಂಟೆ ಮುಟ್ಟ ಅರೆಕಾಡು, ಹೊಸ್ಕೇರಿ, ಮರಗೋಡು, ಕಟ್ಟೆಮಾಡು, ಐಕೊಳ ಸುತ್ತಮುತ್ತಲಿನ ಜಾಗೆಗಳಲ್ಲಿ ಕರೆಂಟ್ ಸರಬರಾಜಲ್ಲಿ ವ್ಯತ್ಯಾಸ ಆದೆ ಅಂತ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ನವು ತಿಳಿಸೋಳು. 10 ದಿನಗಳ ಮುಟ್ಟ ನಡೆಯಕ್ಕಿರುವ ಗೌಡ ಕುಟುಂಬಗಳ ನಡುವಿನ ಕುದುಕುಳಿ ಐನ್ಮನೆ ಕ್ರಿಕೆಟ್ ಕಪ್ 2023 ಮಕ್ಕಳ ತಜ್ಞ ಮೇಜರ್ ಡಾಕ್ಟರ್ ಖುಷ್ವಂತ್ ಕೋಳಿಬೈಲ್ನವು ನಿನ್ನೆ ಉದ್ಘಾಟನೆ ಮಾಡಿದೋ. ಭಾಗಮಂಡಲದ ಶ್ರೀ ಕಾವೇರಿ ಪದವಿ ಪೂರ್ವ ಕಾಲೇಜಿನ ಆಟದ ಬಾಣಿಯಲ್ಲಿ ಕುದುಕುಳಿ ಕಪ್ಗೆ ಚಾಲನೆ ಕೊಟ್ಟು ಮಾತಾಡಿದ ಅವು, ಆಟಗ ನಾಯಕತ್ವದ ಗುಣ ಬೆಳೆಸಿಕೆ ಸಹಾಯ ಮಾಡದೆ ಬೇರೆ ಬೇರೆ ಕಡೆ ಹರಿದು ಹಂಚಿ ಹೋಗಿರುವ ಜನಾಂಗ ಬಾಂಧವು ಒಂದಾಕೆ ಕ್ರೀಡಾಕೂಟಗ ಸಹಾಯ ಮಾಡಿದೆ ಅಂತ ಹೇಳ್ದು. ಇಂದು ತೇಲಬೈಲು ಮತ್ತೆ ನಂಗಾರು ತಂಡಗಳ ನಡುವೆ ಸುರುಣ ಪಂದ್ಯ ನಡೆದು ಇಂದಿನ ಪಂದ್ಯಾಟಲ್ಲಿ ಕುದುಕುಳಿ ಎ ಬೈತಡ್ಕ, ಹೊಸೊಕ್ಲು, ಪಾಂಡಿ, ನಂಗಾರು ತಂಡಗ, ಹಂಗೆ ಕೋಳಿಮಾಡು, ಎಡಿಕೇರಿ, ಕೂಡಕಂಡಿ, ಬಿಳಿಯಂಡ್ರ, ಸುಳ್ಯಕೋಡಿ, ಕುದುಕುಳಿ, ನಿಡ್ಡೆಮಲೆ, ಮುದ್ದೆನ ತಂಡಗ ಭಾಗವಹಿಸಿದ್ದು ಹೊಸೊಕ್ಲು ತಂಡ ಮುಂದಿನ ಸುತ್ತಿಗೆ ಹೋಗುಟು. ಹೆಲ್ಪ್ ಫಾರ್ ದಿ ನೀಡಿ ಮೈಸೂರು ಲಯನ್ಸ್ ಬ್ಲಡ್ ಸೆಂಟರ್ ಜೀವಾಧಾರ ಇವರ ಆಶ್ರಯದಲ್ಲಿ ಇದೇ ತಿಂಗಳ 7ನೇ ತಾರೀಕಿಗೆ ಹೊತ್ತಾರೆ 10:30 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ಮುಟ್ಟ ರಕ್ತದಾನ ಶಿಬಿರನ ಏರ್ಪಾಡು ಮಾಡ್ಯೋಳು. ಕಳೆದ 3 ದಿನದಿಂದ ಟೀ ಶರ್ಟ್ಗೇರಿಲಿ ನಡೆದ ಕೊಡವ ಕೌಟುಂಬಿಕ ಕೇರ್ವಲಿ ನಮ್ಮಲ್ಲಿ ಗಂಡು ಜನರಲ್ಲಿ ಮಾಳೆಟ್ಟಿರ ತಂಡ, ಹೆಣ್ಣು ಜನರಲ್ಲಿ ಅಣ್ಣಳ ಮಾಡ ತಂಡಗ ಗೆದ್ದು ಚಾಂಪಿಯನ್ಗ ಆಗೋಳು. ಮಡಿಕೇರಿನ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಗೆ ಗುಡ್ ಫ್ರೈಡೇನ ಬಗೆಯಲ್ಲಿ ನಾಳ್ದು 7ನೇ ತಾರೀಕಿಗೆ ರಜೆ ಇದ್ದದೆ ಹಂಗೆ 8ನೇ ತಾರೀಕು ಹಲ್ಲು ಡಾಕ್ಟರ್ ಇರುದಿಲ್ಲ ಅಂತ ಗೊತ್ತಾವುಟು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೆರಂಬಾಣೆ. ಸಿಂಟಾಸ್ ಅಂಡ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಉತಾಸ್ ಅಂಡ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗುಣಿಕೋಪಲು. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಬೇಗೂರು ಪೂಳೆಮಾಡು ಶ್ರೀ ಈಶ್ವರ ದೇವರ ಕಾಲ್ತನಮ್ಮೆ ಶುರುವಾಯ್ತು. ನಾಳೆ ಬ್ಯಾಳಾಚೆ ದೇವಕುಳಿಪೋ, ಏಳಂಗ್ ಬುಳ್ಳಾಚೆ ಆರಾಟ ಕಲಶ, ಎಟ್ಟಾಂಗ್ ಚೆನ್ನಿಯಾಚೆ ಕಾಲತ್ರಮ ಪೂಜೆ ನಡಪ. ಭಕ್ತಾದಿಯೆಲ್ಲ ಬಂದು ದೇವರ ಆಶೀರ್ವಾದ ಪಡೆದುಕೊಂಡು ತಕ್ಕ ಮುಖ್ಯ ಸಂಘ ಆಡಳಿತ ಮಂಡಳಿ ಪರವಾಯ್ತ ಅಧ್ಯಕ್ಷ ಬುಳ್ಳಿಯಂಗಡ ದಾದು ಪೂವಯ್ಯ ಕಟ್ಟಂಡಿತು. ಬೆಟ್ಟತೂರು ಗ್ರಾಮದ ಚರಿಯಮನೆ ಕುಟುಂಬಸ್ಥರು ಇದೇ 8ರಂದು ನಡೆಸಲು ತೀರ್ಮಾನಿಸಿದ್ದ ಶ್ರೀ ವೆಂಕಟರಮಣ ದೇವರ ಹರಿಸೇವೆ ಅನಿವಾರ್ಯ ಕಾರಣದಿಂದ ಮುಂದೂಡಲಾಗಿದ್ದು ದಿನಾಂಕ ನಿಗದಿಯಾದ ಬಳಿಕ ತಿಳಿಸಲಾಗುವುದು. ಕುಟುಂಬಸ್ಥರು, ನೆಂಟರು ಇದನ್ನರಿತು ಸಹಕರಿಸುವಂತೆ ಚರಿಯಮನೆ ಕುಟುಂಬದ ಪಟ್ಟೆದಾರರು ಮತ್ತು ಕುಟುಂಬಸ್ಥರು ಕೇಳಿಕೊಂಡಿದ್ದಾರೆ. ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಗೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು ತೈಕೇರಿ ಗೋಣಿಗೊಪ್ಪ, ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ, ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ವಿರಾಜಪೇಟೆ ಚಿಕ್ಕಪೇಟೆ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇದೇ 6ರಂದು ಗುರುವಾರ ಶ್ರೀ ಹನುಮ ಜಯಂತಿ ಆಚರಣೆ ನಡೆಯಲಿದ್ದು ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರಾದ ಮಾಳೇಟಿನ ಸನ್ನಿ ಕಾರ್ಯಪ್ಪ ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. Coorg Institute of Technology is offering BE courses like Artificial Intelligence and Machine Learning, Computer Science and Engineering, Civil Engineering, Electronics and Communication Engineering, Mechanical Engineering, also Artificial Intelligence and Data Science with excellent facilities like scholarship for meritorious students. Join CIT, Coorg Institute of Technology, Ponnampete, Kodagu or call 9611-55457. ಇಮ್ಯಾನುವೆಲ್ ಸಿಲ್ಕ್ಸ್ ನಲ್ಲಿ ರಂಜಾನ್, ವಿಶು, ಈಸ್ಟರ್ ಹಬ್ಬಗಳ ಬಟ್ಟೆಗಳ ವಿಶೇಷ ಸಂಗ್ರಹ. ಖರೀದಿಸಿ ಉಚಿತ ಕೂಪನ್ ಮೂಲಕ ಗೆಲ್ಲಿರಿ ರೆನಾಲ್ಟ್ ಫೀಟ್ ಕಾರ್. ಇಮ್ಯಾನುವೆಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟ್ಟಿ. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ, ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜಪೇಟೆಯ ರೇಮಂಡ್ ಶಾಪ್ ಇಂದ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್ ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಕಳೆದ March 22ರಂದು ದೈವ ದಿನರಾದ ಕೆದಮುಳ್ಳೂರು ಗ್ರಾಮದ ಬಿಲ್ಲವರ ವೆಂಕಪ್ಪನವರ ತಿಥಿ ಕರ್ಮಾಂತರವನ್ನು ನಾಳೆ ಗುರುವಾರ ಬೆಳಗ್ಗೆ 11 ಗಂಟೆಗೆ ಕೆದಮುಳ್ಳೂರು ತೆರ್ಮೆಮೊಟ್ಟೆ ಗ್ರಾಮದ ಇವರ ಹಿರಿಯ ಮಗ ಗಣೇಶ್ ಅವರ ಮನೆಯಲ್ಲಿ ನಡೆಸಲು ತೀರ್ಮಾನಿಸಲಾಗಿದ್ದು, ಆಹ್ವಾನ ಪತ್ರಿಕೆ ಸಿಗದವರು ಇದನ್ನೇ ವೈಯಕ್ತಿಕ ಆಹ್ವಾನವೆಂದು ಪರಿಗಣಿಸಿ ಆಗಮಿಸಬೇಕಾಗಿ ಕೋರಿದ್ದಾರೆ ಶ್ರೀಮತಿ ಕಮಲಾ, ಮಕ್ಕಳು ಹಾಗೂ ಕುಟುಂಬಸ್ಥರು. ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಸೋಮವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರಗೊಳ್ಳಲಿರುವ ಪತ್ರಾಧಾರಿತ ಪತ್ರಕಾರಂಜಿ ಕಾರ್ಯಕ್ರಮದ ವಿಷಯ ನಮ್ಮ ಆರೋಗ್ಯ ಕಾಪಾಡುವಲ್ಲಿ ಉಪವಾಸದ ಪ್ರಾಮುಖ್ಯತೆ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 11 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ, 571201. ಕೇಳುಗರೆ, ಇನ್ನು ಮುಂದೆ ಸುದ್ದಿ ಸಮಾಚಾರ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಉದಯನುಳ ಕಾಳಿಮಡಮ ಮತ್ತಾಜಿನ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪಿಂಜ ಸಮಾಜ ಕಲ್ಯಾಣ ಇಲಾಖೆ ಆದ ನೆಲ ಹಸಿರು ಕ್ರಾಂತಿರ ಹರಿಕಾರ ಮಾಜಿ ಉಪ ಪ್ರಧಾನಮಂತ್ರಿ ದಿವಂಗತ ಡಾ ಬಾಬು ಜಗಜೀವನ್ ರಾಮ್ ಅಂಗಡ, ನೂಟ್ಯ 16ನೇ ಪುಟ್ಟನ ನಮ್ಮೆನ ಮಡಿಕೇರಿಯ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ನಡೆದುಚಿ. ಐಂಡ ಪಾಠಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶ್ ಪೂಟಿತ್ ಗೌರವ ಕಾಟಿಚಿ. ಕೂಡಿಯಾಡಿನ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ತಕ್ಕ ಬಂದಿತ್ತು. ದೇಶದಲ್ಲಿ ಸಾಮಾಜಿಕ ಸುಧಾರಣೆ ಹಸಿರು ಕ್ರಾಂತಿ ಅಲ್ಲತೆ ಬಾರೆ ಬಾರೆ ಕೋವಲು ಅಭಿವೃದ್ಧಿನ ಇವು ಅಭಿವೃದ್ಧಿಗೆ ಇವು ನೈಚಿತ್ತು ಎಂದು ಅಣ್ಣಚಿ. ನಾಪೋಕ್ಲ ಜನರಲ್ ಕೆ ಎಸ್ ತಿಮ್ಮಯ್ಯ ಕಳಿಪರಂಬುಲ್ ಕೊಡವ ಒಕ್ಕಡೊಕ್ಕಡ ನಡುವೆ ನಡೆದಂಡುಳ್ಳ 21ನೇ ಕಾಲತರ ಅಪ್ಪಚಿಟ್ಟೊಳಂಡ ಹಾಕಿ ನಮ್ಮೇಲೆ ಇಂದೇತರ ಕಳಿಲು ಚಕ್ಕೆರ ಮುಣಚಂಡ ಪಳಂಗಂಡ ಒಕ್ಕ ಕಾರ ಗದ್ದಿತ್ತು ಮಿಂಜಕ್ಕ ಮುಟ್ಟುಟ್ಟಿತ್ತು. ಕುಪ್ಪಂಡ ಪಿಂಜ ಮುರುವಂಡ ಒಕ್ಕತ್ತರ ನಡುವೆ ನಡಪ ಕಳಿ ನಾಳೆ ಪೊಲಾಕ 8 ಗಂಟೆಗೆ ನಡಪ ಅಂದು ಅರಿಂಜಿತು.